ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನದಲ್ಲಿ ರಾಜ್ಯದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆ ಮಾದರಿಯಾಗಿದೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಡಾ ತಿಪ್ಪೇಸ್ವಾಮಿ ಕೆಟಿ ತಿಳಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಕ್ಕಳ ರಕ್ಷಣಾ ನೀತಿ ಅನುಷ್ಠಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯ ಜೊತೆ ಮಕ್ಕಳ ಸುರಕ್ಷತೆಯೂ ಅಷ್ಟೇ ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ನವದೆಹಲಿಯಲ್ಲಿ ನಾಳೆ ಸೋನಿಯಾ ಗಾಂಧಿ ಮಹತ್ವದ ಸಭೆ. ದೇಶದ ಮೊದಲ ದೇಶೀಯ ಸಾರಸ್ MK2 ಐರನ್ ಬರ್ಡ್ ಪರೀಕ್ಷಾ ಸೌಲಭ್ಯಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಬಗ್ಗೆ ಆದ್ಯತೆ ನೀಡುವಂತೆ ಬಿಜೆಪಿ ಆಗ್ರಹ. ನಾಳೆ ಮನ್ ಕಿ ಬಾತ್ನ 128ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು ಹಾಗೂ ಬೆಂಗಳೂರಿನ ವಸತಿ ಸಮುಚ್ಚಯದಲ್ಲಿ ಕರುಳುಬೇನೆ ಪ್ರಕರಣ ಪತ್ತೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೇ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ ಸೇ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೇ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೇ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೇ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೇ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೇ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೇ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂದ್ರಾ ನೇ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ್ ಪೈದಾ ಕಿಯೇ ಹೇ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೇ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೇ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೇ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾಂ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾಂ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೇ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ, ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ. 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ, ಸದ್ಯ 2 kg ಸಿಲಿಂಡರ್ ಸಿಕ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. 80 करोड़ से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन खुशहाल जीवन। 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಕೆಆರ್ಪೇಟೆ ತಾಲೂಕು ಮಡುವಿನಕೋಡಿ ಗ್ರಾಮದ ಕೃಷಿಕ ಆರ್ ಸುರೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? ನನಗೆ 52 ವರ್ಷ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಸೆಕೆಂಡ್ ಪಿಯುಸಿವರೆಗೂ ಹೋಗಿದ್ದೀವಿ ಸರ್. ಎಲ್ಲಿ ಓದಿದ್ರಿ ಸುರೇಶ್ ಅವರೇ? ಸರ್, ಫಸ್ಟು ಮೈಸೂರಿನಲ್ಲಿ ಸದ್ವಿದ್ಯಾಪಾಠ ಶಾಲೆಯಲ್ಲಿ 2 ವರ್ಷ ಓದಿದ್ದೀನಿ, 7ನೇ ಕ್ಲಾಸ್ವರೆಗೆ. ನಂತರ ನಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೂ ಓದಿದೆ. ಮತ್ತು 8ರಿಂದ PUC ವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಓದಿದ್ದೀನಿ ಸರ್. ಓಹೋ, ಅದೇನು ಹಾಗೆ ಅಷ್ಟೊಂದು ಕಡೆ ಓಡಾಡಿದ್ದೀರಿ? ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಭಾವ ಅವ್ರ ಮನೆ ಇತ್ತು. ಓಹೋ, ಅದಕ್ಕೋಸ್ಕರ ಅಲ್ಲಿ. ಮಂತ್ರ ಯಾಕೆ ಓದಲಿಲ್ಲ? ನಂತರ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ಸರ್ ಓದೋಕ್ಕೆ, ಅದಕ್ಕೆ ಬಿಟ್ಬಿಟ್ಟವ್ರು ಸರ್. ಯಾಕೆ? ವ್ಯವಸಾಯದ ಸೆಳೆತ ಜಾಸ್ತಿ? ವ್ಯವಸಾಯದ ಮೇಲೆ ಸಿಕ್ಕಾಬಿಟ್ಟೆ ಆಸೆ ಇತ್ತು ಸರ್ ನನಗೆ, ವ್ಯವಸಾಯಕ್ಕೆ ಇಳಿದೆ. ನನಗೆ 2 ಎಕರೆ 20 ಕುಂಟೆ ಜಮೀನು ಐತೆ. ನಾನು ಅಕ್ಕಪಕ್ಕದ್ದು 2 ಎಕರೆ 20 ಕುಂಟೆನ ಅವ್ರಿಗೆ ವರ್ಷಕ್ಕೆ 15,000 ಕೊಟ್ಟು ನಾನೇ ಬೆಳೆ ಮಾಡ್ತಾ ಇದ್ದೀನಿ ಸರ್. ಅಂದರೆ 1 ಎಕರೆಗೆ 15,000 ಅಥವಾ ಪೂರ್ತಿ ಅಷ್ಟು ಜಮೀನಿಗೆ 1 ಎಕರೆಗೆ 15,000 ಎಕರೆಗೆ 15,000 ಹಾಗೆ ಪಕ್ಕದ್ದು ಜಮೀನು ತಗೊಂಡಿದ್ದೀರಿ. ನಿಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ಆಸ್ತಿ ಎಷ್ಟು ಸರ್? ಪಿತ್ರಾರ್ಜಿತವಾಗಿ ಬಂದಿರೋದು 2 ಎಕರೆ 20 ಕುಂಟೆ ಸರ್. 2.5 ಎಕರೆ ಜಮೀನಿದೆ. ಹೌದು ಸರ್. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತೀವಿ ಸರ್? ನಾನು 20-25 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹೌದಾ? ಹೌದು. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆ ತಾಯಿ ಅವರು ಕೃಷಿಕರು ಸರ್. ಅವರು ಹಿಂದೆ 30 ಎಕರೆ ಜಮೀನ್ದಾರವರು. ಅದ್ರ ಕಾರಣಾಂತರಗಳಿಂದ ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಇದಕ್ಕೋಸ್ಕರ ಕಳೆದ್ಬಿಟ್ರು. ನಮ್ಮಣ್ಣ ಒಬ್ಬರಿದ್ದಾರೆ, ಅವ್ರಿಗೆ 2 ಎಕರೆ 20 ಕುಂಟೆ, ನನಗೆ 2 ಎಕರೆ 20 ಕುಂಟೆ ಕೊಟ್ಟರು. ಹೆಣ್ಮಕ್ಳು ಮದುವೆ ಮಾಡೋದಕ್ಕೆ ಜಮೀನು ಕಳೆದ್ರು ಅಂತ ಹೇಳಬಾರ್ದಲ್ವೇ? ಆದ್ರೂ ಆಗ ಅವತ್ತು ವ್ಯವಸಾಯನ ಅವರು ಕ್ರಮಬದ್ಧವಾಗಿ ಮಾಡ್ತಿರ್ಲಿಲ್ಲ. ಅದ್ರ ದಿವಸದಿಂದ ಮಕ್ಕಳ ಮದುವೆ ಮಾಡೋದಕ್ಕೆ ಮಾರಾಟ ಮಾಡಿದ್ದಾರೆ. ಹೌದು ಸರ್. ಹೆಣ್ಮಕ್ಳು ಚೆನ್ನಾಗಿದ್ದಾರಲ್ವ? ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದೆ. ಅದೊಂದು ನೆಮ್ಮದಿ ಇದೆಯಲ್ಲ. ಹೌದು ಸರ್. ನಿಮಗೆ ಜಮೀನು ಕಡಿಮೆ ಆಯಿತು. ಹೌದು ಸರ್. ಆಗಲಿ ಸರ್. ಈಗ ವ್ಯವಸಾಯದ ಬಗ್ಗೆ ತಮಗೆ ಬಹಳ ಪ್ರೀತಿ ಅಂದ್ರಿ ಅಲ್ವಾ? ಈ ಪ್ರೀತಿ ಬರೋದಕ್ಕೆ ನಿಮ್ಮ ತಂದೆ ತಾಯಿ ಕಾರಣನೋ ಅಥವಾ ನಿಮ್ಮ ಅಜ್ಜಿ ತಾತ ಕಾರಣನೋ ಅಥವಾ ಹೊರಗ್ನವ್ರು ಯಾರಾದರೂ ಕಾರಣನೋ? ನಮ್ಮ ತಾತ ಕಾರಣ ಸರ್. ಹಾಂ. ಏನವ್ರ ಹೆಸರು? ಕುಂಟೆಗೌಡರು ಅಂತ. ಏನಕ್ಕೆ ಅವರು ಕಾರಣರಾದರು? ಅವರು ಹಿಂದೆ ಹಸುಗಳನ್ನು ಕಟ್ತಾ ಇದ್ರು, ಕರಿ ಹಸುಗಳನ್ನು ಹಾಲು ಕೊಡುವಂಥದ್ದನ್ನು. ಆಮೇಲೆ ದೊಡ್ಡ ದೊಡ್ಡ ಓರಿಗಳು ಕಟ್ತಾ ಇದ್ರು, ಕ್ರಮಬದ್ಧವಾಗಿ ವ್ಯವಸಾಯನ ಮಾಡ್ತಿದ್ರು. ಅವ್ರು ವ್ಯವಸಾಯನೇ ಮಾಡಿ 30-40 ಎಕರೆ ಜಮೀನು ತೆಗೆದಿದ್ರು. ಅದ್ರ ದೇಶದಿಂದ ಅವ್ರೊಂದು ನನಗೆ ಆದರ್ಶ ಆಯಿತು ಸರ್. ನಿಮ್ಮ ತಾತನ ಜೊತೆ ಓಡಾಡ್ತಾ ಇದ್ರ ಸುಮಾರು ಜನ? ಇಲ್ಲ, ನಾನು ನೋಡಿಲ್ಲ ಸರ್ ನಮ್ಮ ತಾತನ್ನ. ಹೇಳೋರು ಸರ್ ಹಂಗಂತ. ಓಹೋ, ನೋಡ್ದಲ್ಲೇ ಆದರ್ಶವಾಗಿ ಇಟ್ಕೊಂಡು. ಆದರ್ಶವಾಗಿ ಇಟ್ಕೊಂಡು. ನಿಮ್ಮ ತಂದೆ ಹೋರಿ ಸಾಕ್ತಿರ್ಲಿಲ್ವಾ? ಇಲ್ಲ ಸರ್, ಸಾಕೋರು ಆ ರೀತಿ ಕ್ರಮಬದ್ಧವಾಗಿ ಒಂದು ಇದ್ರಾಗಿ ಸಾಕ್ತಿರ್ಲಿಲ್ಲ ಸರ್. ಓಕೆ. ಈಗ ನೀವೇನೇನು ಮಾಡಿದಿರಿ ಸರ್? ಈಗ ನಾನು ನನ್ನ ಸ್ವಂತ ಜಮೀನಲ್ಲಿ 2 ಎಕರೆ 20 ಕುಂಟೆಯಲ್ಲಿ ಅಡಿಕೆ ಸಸಿ ಮತ್ತು ತೆಂಗಿನ ಸಸಿ ಹಾಕಿದ್ದೀನಿ ಸರ್. ಈಗ ತೆಂಗಿನ ಸಸಿ ಒಂದು 150 ಸರ್, ಫಲ ಬಿಡ್ತಾ ಇದ್ದಾವೆ. ಅಡಿಕೆ ಸಸಿ ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಆಮೇಲೆ ಮತ್ತೆ ಮನೆ ಹತ್ರನೇ ಆಡಿನ ಫಾರ್ಮ್ ಮಾಡ್ಕೊಂಡಿದ್ದೀನಿ ಸರ್. ಮಾಡಿ ಆಲೇ 4-5 ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗು 10 ಆಡುಗಳು ಮತ್ತು 2 ವಾತುಗಳನ್ನು ತಗೊಂಡೆ. ಅದನ್ನೇ ಮರಿ ಮಾಡಿಸಿ ವರ್ಷದಲ್ಲಿ 2 ಸಲ ಮಾರಾಟ ಮಾಡ್ತೀನಿ ಸರ್. ಓಕೆ. ಆಡು ಸಾಕಾಣಿಕೆ ಇದೆ. ಹೌದು ಸರ್. ಅದು ಬಿಟ್ಟರೆ ಇನ್ನೇನಿದೆ? ಅದನ್ನು ಬಿಟ್ಟರೆ ನಾನು ಮೊದಲೆಲ್ಲ ಕಬ್ಬು ಬೆಳೀತಾ ಇದ್ದೆ ತೋಟ ಮಾಡೋಕ್ಕೆ ಮುಂಚೆ. ಕಬ್ಬಿನಲ್ಲಿ ಯಾಕೋ ಲೇಬರ್ಸ್ ಚಾರ್ಜ್ ಜಾಸ್ತಿಯಾಗಿ ನಿರ್ವಹಣೆ ಎಲ್ಲ ದುಬಾರಿ ಆಗಿರೋ ದೇಶದಿಂದ ಅದನ್ನು ಬಿಟ್ಟು ಅಡಿಕೆ ಸಸಿ ಮತ್ತು ತೆಂಗಿನ ಮಾಡಿದೆ. ಮತ್ತೆ ಏನಾದ್ರು ವ್ಯವಸಾಯ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕಪಕ್ಕದವ್ರದ್ದು 2.5 ಎಕರೆ ಅದೇ ವರ್ಷಕ್ಕೆ ಕೇಳಿದ್ನಲ್ಲ, 15,000 ಕೊಟ್ಟು ಅವರ ಜಮೀನುಗಳಲ್ಲಿ ಉದ್ದು ಮತ್ತು ಅವರೇ ಈ ರೀತಿ ಬೆಳ್ಕೊ ಬರ್ತಾ ಇದ್ದೀನಿ ಸರ್. ಅಂದರೆ ಮಾರಾಟಕ್ಕ ಮನೆಗ? ಮಾರಾಟಕ್ಕೆ ಸರ್. ಮಂಡ್ಯ ವಿಸಿ ಫಾರಿಂದ ಬಿತ್ತನೆ ತಂದು ಮತ್ತೆ ಅವ್ರಿಗೆ ಮಾರಾಟ ಮಾಡಿದ್ದೀನಿ ಸರ್. ಓಹ್, ಅಂದರೆ ಬೀಜಕ್ಕಾಗಿ ಬೆಳೆದಿದ್ದೀರಿ? ಬೀಜಕ್ಕಾಗಿ ಬೆಳೆದಿದ್ದೀನಿ. ಯಾವ ತಳಿ ಅಂತ ಏನಾದ್ರು ಹೇಳ್ಬೋದಾ? ತಳಿ ಹೆಸರು ಜ್ಞಾಪಕ ಇಲ್ಲ. ಉದ್ದು ಹೆಸರ? ಉದ್ದು. ಪ್ರತಿ ವರ್ಷ ಬೆಳಿತೀರಾ? ಪ್ರತಿ ವರ್ಷನೂ ಬೆಳಿತೀನಿ ಸರ್. ಬೆಳ್ಕೊಡ್ತೀರಾ? ಬೆಳ್ಕೊಡ್ತೀನಿ ಸರ್. ಬೆಳಿತೀರಿ? 10-12 ಕ್ವಿಂಟಲ್ ಬೆಳಿತೀನಿ ಸರ್. ಆಯ್ತಾಯ್ತು, ವಿಧಾನ ಹೇಳಿ, ಬೇಸಾಯ ವಿಧಾನ. ಭೂಮಿನ ಅದ ಮಾಡಿಕೊಂಡು ಸಾಲ್ ಹೊಡ್ಸಿ, ಆ ಸಾಲ್ಗೆ ಬಿಟ್ಟು ಮಣೆ ಅಂತಾರಲ್ಲ ಅದನ್ನ ಮಣೆಲಿ ಹೊಡ್ಸಿ ನೀರು ಬಿಡೋದು. ನೀರು ಬಿಟ್ಟ ನಂತರ 15-20 ದಿನ ನಂತರ ಕಳೆ ಎಲ್ಲ ಬಂದಿರ್ತದೆ, ಕಳೆ ಸಮೇತ ಬೀಜನೂ ಬಂದಿರ್ತದೆ. ಕಳೆ ಔಷಧಿ ಹೊಡೆದ್ರೆ ಕ್ಲೀನಾಗಿ ಗಿಡಗಳೆಲ್ಲ ಬಂದು, ಇನ್ನೇನೇ ಖರ್ಚೇನಿಲ್ಲ ಸರ್ ಅದಕ್ಕೆ. ಒಂದ್ಸಲ ಗೊಬ್ಬರ ಕೊಟ್ಟರು ಸಾಕು ಸರ್, ಒಳ್ಳೆ ಇಳುವರಿ ತೆಗಿಬೋದು ಸರ್. ಬೀಜೋಪಚಾರ ಏನು ಮಾಡಲ್ವಾ? ಅವರೇ ಮಾಡಿಕೊಟ್ಟಿರ್ತಾರೆ ಸರ್ ವಿ ಸಿ ಫಾರ್ಮಲ್ಲಿ. ಬೀಜೋಪಚಾರ ಮಾಡಿದ ಬೀಜ ತರ್ತೀರಿ, ಸಾಲಲ್ಲಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡ್ತೀವಿ ಅಲ್ವಾ? ಸಾಮಾನ್ಯವಾಗಿ ನೀವು ಉದ್ದ ಬೆಳೀರಿ ಅಂದ್ರೆ ಚಲಕೆ ಮಾಡ್ತೀರಾ ಅಲ್ವಾ? ಇಲ್ಲ ಸರ್, ಚಲ್ಲೋದಿಲ್ಲ. ಅಲ್ಲ, ನೀವು ಉದ್ದ ಬೆಳೀತಾ ಇದ್ರಲ್ಲ ಮುಂಚೆ. ಇಲ್ಲ, ಈಗಲೂ ಬೆಳೀತಾ ಇದ್ದೀನಿ ಸರ್. ಹೋದ ವರ್ಷ ಬೆಳೆದಿದ್ದೆ, ಈಗ ನೆಕ್ಸ್ಟ್ ನಾನು ಫೆಬ್ರವರಿ ಕೊನೆಯಲ್ಲಿ ಹಾಕ್ತೀನಿ ಸರ್. ಹೌದಾ? ಅಲ್ಲ ಅಂದ್ರೆ ಬೀಜೋತ್ಪಾದನೆಗೆ ಸಾಲ ಬಿತ್ತನೆ ಮಾಡ್ತೀರಿ, ಸಾಮಾನ್ಯವಾಗಿ ವಾಣಿಜ್ಯ ಉದ್ದೇಶಕ್ಕೂ ಅಥವಾ ಮನೆಗೆ ಬೇಕಾದ್ರೆ ಚಲಕೆ ಮಾಡ್ತೀರಲ್ವಾ? ಈಗ ಮಾಮೂಲಾಗಿ ವಾಣಿಜ್ಯ ಉದ್ದೇಶಕ್ಕೆ ಮಾಡ್ತೀನಿ, ಅದನ್ನ ಬಂದಾಗ ಮನೆಗೆ ಒಂದು ಸ್ವಲ್ಪ ಇಟ್ಕೊಳ್ತೀವಿ ಸರ್. ಆಯ್ತು, ಸಂತೋಷ. ಈಗ ಚಲಕೆ ಮಾಡೋದಕ್ಕೂ ಸಾಲಲ್ಲಿ ಬಿತ್ತನೆ ಮಾಡೋಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸರ್? ಚಲಕೆ ಮಾಡಿದ್ರೆ ಕಳೆ ನಿರ್ವಹಣೆ ಮಾಡಕ್ಕೆ ಬರೋಕ್ಕಾಗಲ್ಲ, ಮತ್ತೆ ಇಳುವರಿ ಬರಲ್ಲ. ಸಾಲ ಆದರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಈಗ ಗೊಬ್ಬರ ಏನೇನು ಕೊಡ್ತೀರಿ? ಗೊಬ್ಬರ 20-20 ಕೊಡ್ತೀವಿ ಸರ್. ಎಷ್ಟು ಹಾಕ್ತೀರಿ? ಒಂದು ಎಕರೆಗೆ ಒಂದೇ ಮೂಟೆ ಸರ್, ಅಷ್ಟು ಜಾಸ್ತಿ ಏನು ಹಾಕಲ್ಲ. 50 kg? 50 kg ಹಾಕ್ತೀನಿ ಸರ್ ಅಷ್ಟು. ಆಮೇಲೆ ಪೊಟ್ಯಾಷಿಯನ್ ಹಾಕಲ್ಲ? ಪೊಟ್ಯಾಷ್ ಹಾಕ್ತೀವಿ ಸರ್. ಎಷ್ಟು ಹಾಕ್ತೀರಿ? ಅದು ಒಂದು ಒಂದು ತಿಂಗಳಾದ್ಮೇಲೆ ಹಾಕ್ತೀವಿ. ಒಂದು ತಿಂಗಳಾದ್ಮೇಲೆ? ಈಗ ಜಮೀನು ಸಿದ್ಧತೆ ಮಾಡ್ಕೊಳ್ಳುವಾಗ ಹಟ್ಟಿ ಗೊಬ್ಬರ, ಬೇರೆ ಬೇವಿನ ಹಿಂಡಿ ಆ ಥರ ಏನಾರು ಹಾಕ್ತೀರಾ? ಹಾಕ್ತೀವಿ ಸರ್. ಏನೇನು ಹಾಕ್ತೀರಿ? ಕುರಿ ಗೊಬ್ಬರ ಹಾಕ್ತೀವಿ, ಬೇವಿನ ಹಿಂಡಿ ಹಾಕ್ತೀವಿ. ನಿಮ್ದೇ ಐತಲ್ಲ ಮೇಕೆ? ಹಾಂ, ನಮ್ದೇ ಆಯ್ತು. ಹಾಂ, ಆಮೇಲೆ ಬೇವಿನ ಹಿಂಡಿ ಎಷ್ಟು ಹಾಕ್ತೀರಿ? ಬೇವಿನ ಹಿಂಡಿ ಒಂದು 2 ಬ್ಯಾಗ್ ಹಾಕ್ತೀವಿ. 50 kg 2 ಬ್ಯಾಗ್. ಅಂದರೆ ಮಣ್ಣನ್ನು ಉಳುಮೆ ಮಾಡ್ಕೊಂಡು? ಉಳುಮೆ ಮಾಡಿಕೊಂಡು ಫಸ್ಟು ಟ್ರ್ಯಾಕ್ಟರ್ ಹೊಡಿಸ್ಬಿಟ್ಟು, ಆಮೇಲೆ ರೋಟ್ರಿ ಹೊಡಿಸಿ, ಆಮೇಲೆ ಸಾಲ್ ಬಿಡೋದು ಸರ್. ಎರಡು ಎಕರೆ ಪೂರ್ತಿ ಬೆಳಿತೀರಾ? ಹಾಂ, 2 ಎಕರೆನೂ ಬೆಳಿತೀನಿ ಸರ್. ಉದ್ದು ಮತ್ತೆ ಇನ್ನೊಂದು? ಅವರೇ ಅವರೇ ಸರ್. ಅವರೇ ಯಾವುದು? ಅವರೇ ಹೆಬ್ಬಾಳ ಅವರೇನಾ? ಹಾಂ, ಹೆಬ್ಬಾಳ ಅವರೇ ಸರ್. ಈಗ ಹಾಕಿದ್ದೀನಿ. ಬೀಜಕ್ಕೋಸ್ಕರ ಬೆಳಿತೀರಿ? ಹಾಂ, ಬೀಜಕ್ಕೋಸ್ಕರ ಬೆಳಿತೀನಿ. ವೆರಿ ಗುಡ್. ಏನು ಅನುಕೂಲ ಇದೆ ನಿಮಗೆ ಬೀಜಕ್ಕೋಸ್ಕರ ಬೆಳೆಯೋದು? ಸರ್, ಏನಪ್ಪ ಅಂದರೆ ಇಳುವರಿ ಬರೋದ್ರಿಂದ ಈಗ ನಮಗೆ ಅದು ನಾವೇ ಮಾಡ್ಕೋಬೋದು. ಹೆಚ್ಚು ಲೇಬರ್ ಮೇಲೆ ಡಿಪೆಂಡ್ ಏನು ಆಗಂಗಿಲ್ಲ. ಲೇಬರ್ ಮೇಲೆ ಡಿಪೆಂಡ್ ಆಗೋದು ಕಟಾವು ಮಾಡೋ ಸಮಯದಲ್ಲಿ, ಅದು ಬಿಟ್ಟರೆ ಇನ್ನೇನು ಲೇಬರ್ ಖರ್ಚೇನು ಬರಲ್ಲ. ಇಳುವರಿ ತೆಗಿಬೋದು, ಮತ್ತು ಒಳ್ಳೆ ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಒಂದು ದೃಷ್ಟಿಯಿಂದ. ಯಾಕೆಂದರೆ 75-80 ದಿನ ಬೆಳೆ ಅಷ್ಟೇ ಉದ್ದು. ಸರಿ, ಮತ್ತು ಅವರೇ ನಾವು 2 ಬ್ಯಾಚ್ ಮಾಡ್ಬೋದು. ಅದು 60-70 ದಿನದಿಂದ ಸ್ಟಾರ್ಟ್ ಆಗುತ್ತೆ ಕೊಯ್ಲು. ನಾವು ಕ್ಲೀನಾಗಿ ಗಿಡನ ನಿರ್ವಹಣೆ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು ಸರ್, ಕಾಯಿ ಕುಯ್ಯಬೋದು ಸರ್. ಅಲ್ಲ, ನೀವು ಬೀಜಕ್ಕಾಗಲ್ವಾ ಬೆಳೆಯೋದು? ಕಾಯಿ ಕುಯ್ಯೋಂಗಿಲ್ಲ, ಅದು ಕೊಡಲ್ಲ. ಬೀಜಕ್ಕೆ ಮಾಡಲ್ಲ, ಅದನ್ನ ಅವರೇನ ಬೀಜಕ್ಕೆ ಮಾಡಲ್ಲ, ಮಾರಾಟ ಮಾತ್ರ. ಉದ್ದು ಮಾತ್ರ ಸರ್. ಪರವಾಗಿಲ್ಲ. ಈಗ 1 ಎಕರೆ ಉದ್ದ ಹಾಕ್ತೀರಿ ಬೀಜ? 1 ಎಕರೆ. ಎಷ್ಟು ಕ್ವಿಂಟಲ್ ಇಳುವರಿ ಅಂದ್ರೆ ಸರ್? 10-12 ಬರುತ್ತೆ. ಚೆನ್ನಾಗಿ ಬೆಳಿಲ್ಲ ಅಂತಂದ್ರೆ 8-6 ಕ್ವಿಂಟಲ್ ಆಯ್ತದೆ ಚೆನ್ನಾಗಿ. ಬೀಜ ಎಷ್ಟು ಬರುತ್ತೆ? ಬೀಜ ಅಂದ್ರೆ ಸರ್? ಅದೇ, ಅವ್ರು ನೀವು ಕೊಟ್ಬಿಡ್ತೀರಾ ಅವ್ರಿಗೆ, ಅವ್ರು ಅದನ್ನ ಸಂಸ್ಕರಣೆ ಮಾಡಿ ಬೀಜ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಉಳ್ಕಿದೆಲ್ಲ ಕೊಡ್ತಾರಲ್ಲ. ನಾನು ಅದನ್ನ ಕೇಳಲ್ಲ ಸರ್. ನಮ್ಗೆ ಅವರೆಲ್ಲ ಕಳ್ಕೊಂಡು ಎಷ್ಟು ಹೇಳ್ತಾರಲ್ಲ ಅದು ಚೆಕ್ ಮುಖಾಂತರ ಅಕೌಂಟ್ಗೆ ಹಾಕ್ತಾರೆ ಸರ್. ಆಯ್ತು, ಸಂತೋಷ. ಎಷ್ಟು ಬರುತ್ತೆ ದುಡ್ಡು ನಿಮ್ಗೆ ಹೋಗ್ಲಿ ಸರ್? ಈಗ ರೇಟ್ ಇದ್ದಂಗೆ ಸರ್, ಆಗ ಸೀಸನಲ್ ರೇಟ್ ಏನಿರ್ತದೆ ಅಲ್ಲ. ಈಗ ಹೋದ ವರ್ಷ ನೀವು ಬೆಳೆದಿದ್ದೀರಲ್ವ, ಎಷ್ಟು ಬಂತು ದುಡ್ಡು ಸರ್? ಹೋದ ವರ್ಷ 65,000 ಬರ್ತು ಸರ್ 1 ಎಕರೆಗೆ. 1 ಎಕರೆಗೆ ಖರ್ಚು ಎಷ್ಟು ಮಾಡಿದ್ರಿ? ಖರ್ಚು ಜಾಸ್ತಿ ಏನಿಲ್ಲ ಸರ್, ಒಂದು 20-25,000 ಸರ್. 20-25,000 ಅಷ್ಟೇ. 40,000 ಆದಾಯ ಸಿಕ್ಕಾಯ್ತು ಸರ್. ಸಿಕ್ಕಾಯ್ತು, ಪರವಾಗಿಲ್ಲ. ಬೀಜಕ್ಕಾಗಿ ಬೆಳೆದ್ರಿ, ಆದಾಯ ಬರ್ತದೆ ಸರ್. ಅವರೇನಲ್ಲಿ ಎಷ್ಟು ಆದಾಯ ಮಾಡ್ತೀರಿ ಸರ್? ಅವರೇನಲ್ಲಿ ನಾವೇ ಕೊಯ್ಲು ಮಾಡ್ಬಿಡ್ತೀವಿ ಸರ್, ನಾವೇ ಕುಯ್ದು ನಾವೇನೆ ಮಾರಾಟ ಮಾಡ್ತೀವಿ. ಹಸಿ ಅವರೇನ ಸಂತೆಗಳಿಗೆ ತಗೊಂಡೋಗ್ತೀವಿ. ಇಲ್ಲ ಅಂತ ಅಂದ್ರೆ ನಮ್ದೊಂದು ಚಿಲ್ಲರೆ ಅಂಗಡಿ ಇಟ್ಟಿದೀವಿ ಸರ್, ಅಲ್ಲೇ ಮಾರಾಟ ಮಾಡ್ತೀವಿ ಸರ್. ನೇರವಾಗಿ ಗ್ರಾಹಕರಿಗೆ? ಗ್ರಾಹಕರಿಗೆ ಕೊಡ್ತೀವಿ ಸರ್. ಸರಿ, ಸಂತೋಷ. ಕೊನೆ ಬೀಳ್ನ ಒಣವರೆ ಕಾಳಿಗೆ ಇಟ್ಕೋತೀವಿ? ಇಲ್ಲ ಸರ್, ಮಾಡಲ್ಲ. ಅವೆಲ್ಲ ರಿಸ್ಕ್ ಆಗುತ್ತೆ ಅಂತ ಮಾಡಲ್ಲ ಸರ್. ಹೌದಾ? ಮತ್ತೆ ಒಣಕಾಳು ಬೇಡವ ನಿಮಗೆ? ಇಲ್ಲ, ಒಣಕಾಳು ಬೇಡಿ, ತರಿಸ್ಕೊಳ್ತೀವಿ. ಜಿ ಕೆ ವಿಕ್ರಮೇ ಬುಕ್ ಮಾಡಿ ತರಿಸ್ಕೊಳ್ತೀವಿ ಸರ್, ಬೆಂಗಳೂರಿನಿಂದ. ಹೌದಾ? ಹೌದು. ಸರಿ ಸರಿ. ಮತ್ತೆ ಈಗ ದ್ವಿದಳ ಧಾನ್ಯ ಅಂದ್ರೆ ಅವರೇ ಮತ್ತೆ ಉದ್ದು ಎರಡನೇ ಬೆಳೆ? ಎರಡನೇ ಬೆಳೀತಾರ ಸರ್. ನಾನು ಸುಮಾರು ಎಲ್ಲ ತರವನ್ನು ಪ್ರಯೋಗಾತ್ಮಕವಾಗಿ ಮಾಡಿದೆ. ಕ್ಯಾರೆಟ್ ಬೆಳೆದೆ ಒಂದು 10 ಕ್ವಿಂಟೆಗೆ, ಬಟ್ ನನಗೆ ವ್ಯವಸಾಯ ವಿಧಾನ ಗೊತ್ತಿರಲಿಲ್ಲ. ಕ್ಯಾರೆಟ್ ಅದು ಭತ್ತದ ಪರಿ ಟೈಪ್ ಬೆಳೆದು ಬಿಡ್ತು, ಅದನ್ನ ಕಟ್ ಮಾಡ್ಬೇಕಾಯ್ತಂತೆ, ನಾನು ಮಾಡ್ಲಿಲ್ಲ. ಸರಿ, ಅದನ್ನ ನೋಡಿದೆ ಅಂದ್ರೆ ಸುಮ್ಮನೆ ಪ್ರಯೋಗಾತ್ಮಕವಾಗಿ ಒಂದು 5 ಕ್ವಿಂಟೆಗೆ ಏನ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ. ಈರುಳ್ಳಿ ಹಾಕ್ತೆ, ಅದು ಒಂದು 5 ಕ್ವಿಂಟೆಗೆ ಹಾಕ್ತೆ, ಅದರಲ್ಲೂ ಏನೋ ಆಗ್ಲಿಲ್ಲ ಒಟ್ಟಿನಲ್ಲಿ. ಇನ್ನ ಜೋಳ ಹಾಕ್ತಿದ್ದೆ, ಜೋಳದಲ್ಲಿ ಲಾಭ ಆಗ್ತಿತ್ತು. ಜೋಳ ಅಂತಂದ್ರೆ ಅದನ್ನ ಕಾಳು ಮಾಡ್ತಿದ್ದೆ, ಅದನ್ನು ಇದ್ರಲ್ಲಿ ಕೊಟ್ಟಿದ್ದೀನಿ, ವಿ ಸಿ ಫಾರಂ ತಗೊಂಡೋಗಿ ಕೊಟ್ಟಿದ್ದೀನಿ. ಮತ್ತೆ ಜೋಳನ ದನಗಳವರು ಬಸ್ಸಿನವರು ತಗೊಳ್ತಾರೆ ಸರ್. ಸರಿ, ಮೇವ್ಗಾಗಿ ಮೇವ್ಗಾಗಿ ತಗೊಳ್ತಾರೆ. ಜೋಳ ಏನೇನು ಪ್ರಯೋಗ ಮಾಡಿದಿರಿ ಹೇಳಿ? ಸುಮಾರು ಥರ ಮಾಡಿದ್ದೀನಿ ಸರ್. ಬೀನೀಸ್ ಹಾಕಿದ್ದೀನಿ, ಮತ್ತೆ ಸುನಾಮಿ ಅಂತಾರಲ್ಲ ಅದು ಹಾಕಿದ್ದೀನಿ, ಮೇಲೆ ಚೆಂಡು ಬೆಳೆದಿದ್ದೀನಿ. ಸರಿ, ಸುಮಾರು ಮಾಡಿದ್ದೀನಿ ಸರ್. ಓಕೆ, ಈಗ ತಾವು ಮೇಕೆ ಸಾಕಾಣಿಕೆ ಒಂದೇನೆ ಮಾಡ್ತಾ ಇರೋದು? ಮನೆಯಲ್ಲಿ ದನ ಕುರಿ ಕೋಳಿ ಅವೆಲ್ಲ ಏನಿಲ್ವಾ? ಕೋಳಿ ಇದಾವೆ ಸರ್. ಎಷ್ಟಿದೆ ಕೋಳಿ? ಒಂದು ಹತ್ತಿದಾವೆ ಸರ್. ನಾಟಿ ಕೋಳಿ? ನಾಟಿ ಕೋಳಿ. ಹಸುಗಳಿಲ್ವೇ? ಹಸುಗಳು ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಂಗಡಿ ಇಟ್ಟಿದ್ದೀವಿ, ಎಲ್ಲಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂಗಡಿ. ಏನು ಅಂಗಡಿ? ಚಿಲ್ಲರೆ ಅಂಗಡಿ ಇಟ್ಟಿದ್ದೀವಿ. ಚಿಲ್ಲರೆ ಅಂಗಡಿ ಇಟ್ಟು. ಓಕೆ, ಈಗ ಮೇಕೆ ಸಾಕಾಣಿಕೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಎಷ್ಟು ವರ್ಷದ ಹಿಂದೆ ಶುರು ಮಾಡಿತ್ತಾವು? 4 ವರ್ಷ ಆಯ್ತು ಸರ್. ಯಾಕೆ ಶುರು ಮಾಡಿದ್ರಿ? ಏನೋ ಮಾಡಬೇಕು ಅನಿಸ್ತು, ನಮಗೂ ಪ್ರಾಣಿಗಳು ಅಂತ ಅಂದ್ರೆ ಇಷ್ಟ. ಅದ್ರ ದಿವಸದಿಂದ ಪ್ರೀತಿಗೋಸ್ಕರ ಮಾಡಿದೆ ಸರ್, ಅದು ಆದಾಯ ತಂದು ಕೊಡ್ತಾ ಇದ್ದೀವಿ ಸರ್. ಏನು ತಳಿ ತಾವು ಸಾಕಿರೋದು ಮೇಕೆ? ಸರ್, ತಳಿ ಅದು ನಾಟಿ ತಳಿನೇ. ನಿಮ್ಮೂರ ಹತ್ರ ಸಿಗವೆ? ನಮ್ಮೂರ ಹತ್ರ ಸಿಗವೆ. ಹೌದಾ? ಫಸ್ಟ್ ಟಗ್ರು ಮಾಡಿದೆ ಸರ್ ಒಂದೊತ್ತು. ಅದು ಟಗ್ರು ಅಂತ ಅಂದ್ರೆ ಲಾಂಗ್ ಆಗುತ್ತೆ, 1 ವರ್ಷ ಆಗುತ್ತೆ. ಮತ್ತೆ ಏನಾರು ರೇಟು ಏನಾರು ಬಿದ್ದೋದ್ರೆ ಅದು ಮೇಯಿಸಿದ್ರು ಲಾಸ್ ಆದಂಗೆ. ಅದ್ರಿಂದ ನಾನೇನು ಯೋಚನೆ ಮಾಡಿದ್ರು, ಒಂದು ತಾಡು ಒಂದೆರಡು ವಾತನ್ ತಗೊಂಡ್ರೆ ಬಿತ್ತನೆ ಮಾಡಿ ಮರಿ ಬಂದಾಗ ಅದನ್ನೊಂದು 6-7 ತಿಂಗಳು 8 ತಿಂಗಳು ಸಾಕಿ ಮೇಯಿಸುವಂತವ್ರಿಗೆ ಸಾಕುವಂತವ್ರಿಗೆ ಅದನ್ನ ಸೇಲ್ ಮಾಡ್ಬಿಡ್ತೀನಿ ಸರ್. 8,000-9,000 ಈ ರೀತಿ ಸೇಲ್ ಮಾಡ್ತೀನಿ ಸರ್. ಅಂದ್ರೆ ನೀವು ಮನೆಯಲ್ಲಿ ಆಡುಗಳನ್ನ ಇಟ್ಕೊಂಡು ಹೋತ ಸಾಕಿ ತಳಿ ಸಂವರ್ಧನೆ ತರ ಏನ್ ಮಾಡ್ತಾ ಇಲ್ಲ? ತಳಿ ಸಂವರ್ಧನೆ ಮಾಡ್ತಾ ಇಲ್ಲ ಸರ್. ತಳಿ ಸಂವರ್ಧನೆ ಮಾಡ್ತಾ ಅಂದ್ರೆ ಮರಿ ಮಾರ್ಬಿಡ್ತೀವಿ? ಮರಿ ಮಾರ್ಬಿಡ್ತೀವಿ ಸರ್. ಹೌದಾ? ಈಗ ಒಟ್ಟು ಎಷ್ಟು ಆಡಿದೆ ನಿಮ್ಮ ಹತ್ರ? ಒಟ್ಟು ಈಗ 12 ಇದಾವೆ ಸರ್. 12 8 ಗಬ್ಬಾಗಿದ್ದಾವೆ. ಅವು ವರ್ಷಕ್ಕೆ 4 ಮರಿ ಬೀಳ್ತಾವ ಸರ್ ಒಂದೊಂದು. ಹೌದಾ? ಒಂದೊಂದು ಆಗ್ತವೆ, ಒಂದೊಂದು 2-2 ಆಗ್ತವೆ, ಒಂದೊಂದು 4 ಆಗ್ಬಿಡ್ತವೆ. 4 ಆಗ್ತವ ಅಂತಂದ್ರೆ ಹಾಲು ಸಾಕಾಗಲ್ಲ, ಮರಿ ಚೆನ್ನಾಗಲ್ಲ. ಅದೇ 2 ಹಾಕಿದ್ರೆ ಮರಿ ದಷ್ಟಪುಷ್ಟವಾಗಿ ಬರ್ತದೆ, ಅದನ್ನ ಸಾಕಕ್ಕೂ ಚಂದ. ವರ್ಷಕ್ಕೆ ಒಂದು 10 ಆಡ್ ಇಟ್ಕೊಂಡ್ರೆ ಎಷ್ಟು ಮರಿ ಸಿಗ್ತವೆ? 10 ಒಂದು 20 ಗಂಟೆ ಸಿಗುತ್ತೆ. 20 ಮರಿ? 20 ಮರಿ ಅಲ್ವಾ? ಅದನ್ನೊಂದು 6 ತಿಂಗಳು ಸಾಕ್ತೀರಾ? 6, 7, 8 ಹಿಂಗೆ ಸಾಕ್ತದೆ. ಸಾಕಣ ವಿಧಾನ ಹೇಳಿ, ಹೆಂಗೆ ಸಾಕ್ತೀರಾ? ಸರ್, ನಾನೇನು ಮಾಡಿದ್ದೀನಿ ಅಂದರೆ ಅಟ್ನಿ ಮಾಡಿಸಿದ್ದೀನಿ ಸರ್. ಮನೆ ಹತ್ರ ಮುಂದ್ಗಡೆ ಜಾಗ ಇತ್ತು, ಕ್ಲೀನಾಗಿ ಸೆಡ್ ಮಾಡಿಸಿ ಅದಕ್ಕೆ ಅಟ್ನಿ. ಅದೇ ಮೇಲೆ ಕೆಳಗಡೆ ಕೋಳಿ ಒಂದತ್ತು, ಮೇಲ್ಗಡೆ ಇವು ಮರಿಗಳು ಆಡುಗಳು. ಯಾವ್ದ್ರಲ್ಲಿ ಮಾಡಿಸಿದ್ರಿ ಅಟ್ನೆ? ಕಬ್ಬಿಣ ಮತ್ತು ನೀಲಗಿರಿ ಪೀಸ್. ಹೌದಾ? ಹೌದು. ಎಷ್ಟು ಖರ್ಚಾಯಿತು ಸರ್? ಖರ್ಚು ಆಗವತ್ತಿನ ಕಾಲದಲ್ಲಿ ಒಂದು 2.5 ಲಕ್ಷ ಆಯ್ತು. ಹೌದಾ? 2.5 ಲಕ್ಷ. ಒಟ್ಟು ಎಷ್ಟು ಆಡು ಹಿಡಿಸುತ್ತೆ ನಿಮ್ಮ ಅಟ್ಟಣೆ? ಸರ್, ನಮ್ಮ ಅಟ್ಟಣೆ ಒಂದು 20 ಹಿಡಿಸುತ್ತೆ ಸರ್. 20 ಆಡು? 20 ಹಿಡಿಸುತ್ತೆ. ಅಂದರೆ ನಾವು 20ರವರೆಗೂ ಬಿಡಲ್ಲ, ಅಲ್ಲಲ್ಲೇ ಕೊಟ್ಬಿಡ್ತೀವಲ್ಲ. ಅಲ್ಲಲ್ಲೇ ಕೊಟ್ಬಿಡ್ತೀವಿ, ಯಾಕೆಂದ್ರೆ 20ರ ಮೇಲೆ ಜಾಸ್ತಿ ಆದರೆ. ಸದಾ ಅಲ್ಲೇ ಇರ್ತಾವ ಅಥವಾ ಜಮೀನಲ್ಲೂ ಓಡಾಡ್ಕೊಂಡಿರ್ತೀವಿ? ಇಲ್ಲ ಸರ್, ಹೊರಗಡೆ ಎಲ್ಲ ಜಮೀನಲ್ಲೂ ಬಿಡಲ್ಲ. ಬಿಡಲ್ವೇ? ಬಿಡಲ್ಲ. ಅಲ್ಲೇನ ಇದು ಮಾಡ್ತೀವಿ. ಸಾಯಂಕಾಲ ಟೈಮು ಹಿಂಡಿ ಮತ್ತು ಜೋಳದ ನುಚ್ಚು ಮೇವು ಕೊಡ್ತೀವಿ. 250 ಗ್ರಾಮ್ 1.5 ಕೆಜಿ ಅಷ್ಟು ಎಲ್ಲ ಮರಿಗಳಿಗೂ ಕೊಡ್ತೀವಿ ಸರ್. ಅಂದರೆ ಒಂದೊಂದೇ ಮರಿ ಪ್ರತ್ಯೇಕವಾಗಿ ಇರೋ ತರಹ ಏನಾದ್ರು ಕ್ಯಾಬಿನ್ ತರ ಮಾಡ್ಕೊಂಡು? ಇಲ್ಲ ಸರ್, ಆ ಥರ ಮಾಡಿಲ್ಲ. ಮತ್ತೆ ಆ ಥರ ಮಾಡಿಲ್ಲ. ಕ್ಲೀನಾಗಿ ಶೆಡ್ ಹಾಕ್ಸಿ ಅಲ್ಲಿ ಕಂಬಿಗಳಿಗೆ ಕಟ್ಟಾಕ್ಬಿಡ್ತೀವಿ ಸರ್. ಒಂದು ಇದು ಮಾಡಿಸಿದೀವಿ, ಮೇವು ತಿನ್ನೋದಕ್ಕೆ ಒಂದು ಗೊಂತ ಮಾಡಿಸಿದೀವಿ. ಗೊಂತತ್ರ ಕಟ್ಟಾಕ್ಬಿಡ್ತೀವಿ ಸರ್. ಈಗ 12 ಇದಾವಲ್ಲ, ಅವೆಲ್ಲ ಕಟ್ಟಾಕ್ತೀವಿ. ಮರಿ ಅಂತವು ಅಲ್ಲಲ್ಲೇ ಆಟ ಆಡ್ತಾ ಇರ್ತದೆ. ಅದು ಕಾಲು ಸಿಗಾಕೊಳ್ಳೋದು? ಇಲ್ಲ ಇಲ್ಲ ಸರ್, ಆ ಥರ ಏನು ಮಾಡಿಸಿಲ್ಲ. ಕಾಲು ಸಿಗಾಕೊಳ್ಳೋದಂಗೆ ಮಾಡಿಸಿಲ್ಲ. ಬರೀ ಇಕ್ಕೆ ಬೀಳಬೇಕು, ಇಕ್ಕೆ ಕೆಳಗಡೆ ಬೀಳಬೇಕು ಅಷ್ಟೇ. ಕೆಳಗಡೆ ನಾಟಿ ಕೋಳಿಗಳು ಇಟ್ಕೊಂಡಿದ್ವಿ. ನಾಟಿ ಒಂದು 10 ಕೋಳಿ ಇಟ್ಕೊಂಡಿದ್ವಿ. ಅದನ್ನು ಬರೀ ಮೊಟ್ಟೆಗಳು ಸಿಕ್ಕಾಪಟ್ಟೆ ಹಾಕ್ತವೆ, ಮೊಟ್ಟೆಗಳನ್ನ ಮಾರಾಟ ಮಾಡಿಬಿಡ್ತೀವಿ ಸರ್. ಕೋಳಿ ಮಾರಲ್ಲ? ಕೋಳಿ ಮಾರಲ್ಲ. ನೆಂಟರು ಬಂದಾಗ ಕುಯ್ಕತ್ತೀರಿ ಅಷ್ಟೇ ಸರ್. ಅಷ್ಟೇ ಅಲ್ವಾ? ಮೊಟ್ಟೆ ಎಷ್ಟು ಮಾರ್ತೀರ ವಾರ ಸರ್? ಮೊಟ್ಟೆ ಲೆಕ್ಕ ಇಟ್ಟಿಲ್ಲ, ನಮ್ಮ ಹೆಂಗಸ್ರಿಗೆ ಗೊತ್ತು ಲೆಕ್ಕ. ಅದು ಮೊಟ್ಟೆ ಕೊಟ್ಬಿಡ್ತೀವಿ ಸರ್, ಅಲ್ಲಲ್ಲೇ ಬಂದು ಬಂದಾಗ ಎಲ್ಲ ಕೊಡ್ತೀವಿ. ನೀವೇನು ತಿನ್ನಲ್ವೇ? ನಾವು ತಿಂತೀವಿ ಸರ್. ಅಲ್ವಾ? ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ ಈಗ ಸುಮ್ಮನೆ ಏನೋ ಜಾನುವಾರುಗಳ ಪ್ರೀತಿಗಾಗಿ ಸಾಕದೆ ಅಂದ್ರಿ ಪ್ರೀತಿಗಾಗಿ ಸಾಕ್ತೇವೆ ಅವು ಆದಾಯ ತಂದು ಕೊಡ್ತಾ ಇದಾವಲ್ಲ ಸರ್ ಅದನ್ನೊಂಚೂರು ಹೇಳಿ ಏನು ಆದಾಯ ತಂದು ಕೊಡ್ತಾ ಇದೆ ಸರ್ ಈಗ ವರ್ಷಕ್ಕೆ 23 ಮಾರ್ತೀನಿ 7,000-7,000 ಹಾಕೊಳ್ಳಿ 23 ಕೊನೆ ಪಕ್ಷ 6,000 ಹಾಕೊಳ್ಳಿ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ಸರ್ ಅಲ್ಲ ನೀವು ಹೇಳಿ 140,000-50,000 ಆದಾಯ ಆಗುತ್ತೆ ಖರ್ಚೇನಾಗದೇ ಇಲ್ವೇ ಖರ್ಚಾಗುತ್ತೆ ಸರ್ ಖರ್ಚಾಗುತ್ತೆ ಖರ್ಚು ಅಂತಂದ್ರೆ ಈಗ ಮೇವು ಅಷ್ಟೇ ನಾವು ಆ ರೀ ನಾನು ಈ ರೀತಿ ಸಾಕಣೆ ಮಾಡ್ತಾ ಇದ್ದೀನಲ್ಲ ಆ ರೀತಿ ಆದ್ರೆ ಅವಕ್ಕೆ ರೋಗನೇ ಬರಲ್ಲ ಸರ್ ಈಗ ಸುಮಾರು ಜನ ಹಂಗಾಯ್ತು ಹಿಂಗಾಯ್ತು ಅಂತಾರೆ ಅದೇನೋ ಇಲ್ಲಿ ತಿನ್ಕತ್ತು ಇದಾಯ್ತು ಜರ್ಸ್ತು ಪರಿಸ್ತು ಅಂತಾರೆ ಆ ರೀತಿ ನಮ್ಗೆ ಯಾವಾಗ್ಲೂ ಅನುಭವನೇ ಆಗಿಲ್ಲ ಸರ್ ಅದು ಅಂದ್ರೆ ನೀವೆಲ್ಲ ಲಸಿಕೆಗಳನ್ನು ಕರೆಕ್ಟ್ ಆಗಿ ಹಾಕೊಂಡು ಇಲ್ಲ ಯಾವ ಲಸಿಕೆನೂ ಹಾಕಿಲ್ಲ ಸರ್ ನಾನು ಹೌದು ಇರೋ ಸ್ಥಿತಿ ಹೇಳ್ತಾ ಇದ್ದೀನಿ ಏನಾದರೂ ಅದಕ್ಕೇನಾದ್ರು ಇದಾಯ್ತದೆ ಅಂದಾಗ ವೆಟರ್ನರಿ ಡಾಕ್ಟರ್ ಹತ್ರ ತಂದು ಮಾತ್ರೆ ಹಾಕ್ತೀನಿ ಅಷ್ಟೇ ಅದು 2 ಹಾಕಿದ್ದೀನಿ ನಾನು 4 ಇನ್ನು ಯಾವ ರೀತಿನೂ ಏನು ಅಲ್ಲಿಸ್ಕೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ತಾಯಿ ಆಡುಗಳನ್ನು ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀವಿ ಸರ್ 4 ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಸರ್ ಅದರಲ್ಲಿ 4 ಮಾರ್ಬಿಟ್ಟು ಈ ನಮ್ಮ ಈಗ ಹೊಸದಾಗಿ ಜನನ ಆಯ್ತಲ್ಲ ಅವು ಅವನ್ನ ಇದು ಮಾಡ್ತಾ ಇರ್ತೀವಿ ವಾತ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀರಾ ವಾತ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅಂದ್ರೆ ನಂಬರ್ಗಳೇ ಈಗ ಈಗ 1.5-2 ಇತ್ತು ನೆಕ್ಸ್ಟ್ ಮರಿ ಆಗ್ತು ವಾತಗಳ ಅದನ್ನ ಕುಯ್ಯೋದು ಇದನ್ನ ಬೆಳೆಸೋದು ಆತರ ಈಗೊಂದು 20 2 ಇಟ್ಕೊಂಡಿದ್ದೀರ ವಾತನ 2 ಇಟ್ಕೊಂಡಿದ್ದೀವಿ ಸರ್ ವಾತನ ಬೇರೆ ಸಾಕಂತೀರಾ ಅಥವಾ ಅದನ್ನು ಅಲ್ಲೇ ಇಲ್ಲ ಅದನ್ನ ಅಲ್ಲೇ ಬಿಟ್ಟಿರ್ತೀವಿ ಕಟ್ ಹಾಕಿರ್ತೀವಿ ಸರ್ ಅಲ್ಲೆಲ್ಲೆಲ್ಲೆಲ್ಲ ಕಟ್ ಹಾಕಿರ್ತೀವಿ ಯಾಕಂದ್ರೆ ಅವು ಬಿಟ್ಟರೆ ಸಿಕ್ಕಾಬಿಟ್ಟೆ ಹಿಡಿಯಕ್ಕಾಗಲ್ಲ ಅದರಿಂದ ಅಲ್ಲೇ ಇದು ಮಾಡ್ತೀವಿ ಈಗ ಆಹಾರ ಅಂದ್ರೆ ನೀವು ಅದಕ್ಕಾಗಿ ಮೇವು ಬೆಳೆಸ್ಕೊಂಡಿದ್ದೀರಾ ಬೆಳೆಸ್ಕೊಂಡಿದ್ದೀವಿ ಏನೇನು ಬೆಳೆಸಿದಿರಿ ಸರ್ ಜೋಳ ಮತ್ತೆ ಆಡಿನ ಸೊಪ್ಪು ಅಂತಾನೆ ಒಂದೈತೆ ತಳಿ ಅದ್ರ ಹೆಸರು ಬತ್ತಾ ಇಲ್ಲ ಅದ ಹಾಕೊಂಡಿದೀವಿ ಸರ್ ಅದನ್ನ ಡೈಲಿ ತಂದು ತಂದು ಆಮೇಲೆ ಏನೋ ತಿಂಡಿ ಕೊಡ್ತೀನಿ ಅಂದ್ರೆ ತಿಂಡಿ ಜೋಳ ಮತ್ತೆ ಹಿಂಡಿ ಕೊಡ್ತೀವಿ ಸರ್ ಕಡಲೆಕಾಯಿ ಹಿಂಡಿ ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಕಡಲೆಕಾಯಿ ಹಿಂಡಿ ಕೊಟ್ರೆ ಮರು ಚೆನ್ನಾಗದು ಮರಿಗಳು ಅದು ಅದನ್ನ ಹಾಕಿದ್ರೆ ಚೆನ್ನಾಗದು ಮರುಗಳು ಆಡ ಹಾಲೇನಾದ್ರು ಬಳಸ್ತೀರಾ ಆಡ ಹಾಳು ನಮ್ಗೆ ಬಳಸ್ಬೇಕು ಅಂತ ಆಸೆ ನಮ್ಮ ಹೆಂಗಸರು ಅವಕಾಶ ಮಾಡ್ಕೊಡಲ್ಲ ಸರ್ ಯಾಕೆ ಅವರು ಅದನ್ನ ಇದು ಮಾಡಲ್ಲ ಮರಿ ಕುಡ್ಕೊಳ್ಳಿ ಅಂತಾರ ಮರಿ ಕುಡ್ಕೊಳ್ಳಿ ಅಂತ ಅಂದ್ರೆ ಅದೇನ್ ಗವಂತರ ಇದಾಗಿರ್ತದಲ್ಲ ಸರ್ ಅದು ಅದ್ರದಿಂದ ಇಷ್ಟಪಡಲ್ಲ ಹಂಗಿದ್ರು ನಾನು ಒಂದ್ 2-3 ಕುಡ್ಬಿಟ್ಟಿದೀನಿ ಸರಿ ಈಗ ಮನೆಗೆ ಹಾಲ್ಗೋಸ್ಕರ ಒಂದು ಹಸುನಾರು ಕಟ್ಕೋಬೋದಿತ್ತಲ್ಲ ಹಸು ಅಂತ ಅಂದ್ರೆ ಹಿಂಸೆ ಸರ್ ಹಿಂಸೆ ಒಂದ್ ಸ್ವಲ್ಪ ಜಾಗ ಇಲ್ಲ ಎಲ್ಲ ಜಾಗನು ಇತ್ಕೆ ಮಾಡ್ಬಿಟ್ಟಿದ್ದೀನಿ ಆಮೇಲೆ ಅಟ್ನೆ ಮಾಡಿಸಿರೋ ದೇಶದಿಂದ ಹೊಸ ಕಟ್ಟಕ್ಕಾಗಲ್ಲ ಅಟ್ನೆ ಮಾಡಿಸ್ತಾ ಹೋಗಿದ್ರೆ ಅವನು ಇನ್ನೂ ಒಂದು ಹೊಸ ಮೇಂಟೈನ್ ಮಾಡ್ಬೋದಾಗ ಜಮೀನಲ್ಲಿ ವಾಸ ಇದ್ದೀರಾ ಇಲ್ಲ ಮನೆ ಹತ್ರನೇ ಊರಲ್ಲಿ ಊರಲ್ಲೇ ಮನೆ ಮುಂದ್ಗಡೆ ಸರಿ ಸರಿ ಆಯ್ತು ಮನೆ ಮುಂದ್ಗಡೆ ಒಂದು ಜಾಗ ಕಾಂಪೌಂಡ್ ಹಾಕುವಂತ ಖಾಲಿ ಜಾಗ ಇತ್ತು ಆಗ ಯೋಚನೆ ಮಾಡಿದೆ ಸುಮ್ಮನೆ ಕಾಂಪೌಂಡ್ ಯಾಕೆ ಹಾಕೋದು ಬೇರೆ ಕಡೆ ಅಲ್ಲಿ ಇಲ್ಲಿ ನೋಡಿದ್ದೆ ಶೆಡ್ಡು ಬಗ್ಗೆ ಆ ಕಾಂಪೌಂಡ್ಗೆ ಹಾಕೋ ಖರ್ಚು ಇದಕ್ಕೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಶೆಡ್ಡನ್ನು ಫಾರಂ ಮಾಡಿಸ್ತು ಮನೆ ಮುಂದೆನೆ ಇದೆ ಮನೆ ಮುಂದ್ಗಡೆನೆ ಇದೆ ಹೋಗೋರು ಬರೋರೆಲ್ಲ ನೋಡ್ತಿರ್ತಾರೆ ನೋಡ್ತಾ ಇರ್ತಾರೆ ಆಮೇಲೆ ಕ್ಲೀನ್ ಆಗಿರುತ್ತೆ ಸರ್ ಯಾಕೆ ಅಟ್ನೆ ಮಾಡಿಸಿರೋ ದಿವಸದಿಂದ ಕ್ಲೀನ್ ಆಗಿರುತ್ತೆ ಆಮೇಲೆ ನನ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಬೆನಿಫಿಟ್ ಅಪ್ಪ ಅಂತಂದ್ರೆ ಗೊಬ್ಬರ ಈಗ 2 ಬೆಳೆಯೋದು ಸರ್ ಅದನ್ನ 2.5 ಒಂದೂವರೆ ಟ್ಯಾಕ್ಟ್ರು ಬಿಗಿಯಾಗಿ ಗೊಬ್ಬರ ಸಿಗುತ್ತೆ ಸರ್ ಅದನ್ನ ತೆಂಗಿನ ಸಸಿಗೆ ಮತ್ತೆ ಅಡಿಕೆ ಸಸಿಗೆ ಹಾಕಿಸ್ತೀನಿ 1-1.5 ಇದ್ರಲ್ಲಿ ಆದಾಯ ಬರುತ್ತೆ ಸರ್ ಅಲ್ವಾ 40,000 ಉದ್ದಲ್ಲಿ ಆದಾಯ ಬರ್ತದೆ ಅಂತ ಅನ್ಕೊಂಡು ಅವರೆಕಾಯಲ್ಲಿ ಎಷ್ಟು ತೆಗಿತೀರಿ ಆದಾಯ ಅವರೆಕಾಯಲ್ಲೂ ಅದು ರೇಟ್ ಇದ್ದಂಗೆ ಸರ್ ಅದು ಯಾವಾಗಲೂ ಕಮ್ಮಿ ಆಗಲ್ಲ 40-50 ಕೆಜಿ ಅದು ಅದೊಂದು 12 15 ಕ್ವಿಂಟಲ್ ವರೆಗೆ ಬೆಳಿತೀನಿ ಸರ್ ಅಲ್ಲ ತುಂಬಾ ಹುಳನೆ ಬೀಳ್ತದೆ ಇಲ್ಲ ಸರ್ ನಮ್ಗೆ ಹಳದಿ ಆಯ್ತದೆ ಸರ್ ಅವೆಲ್ಲ ಕತೆಗಳು ಸರ್ ಈಗ ನಾನು ಬೆಳೆದಿದ್ದೀನಿ ಈಗ ನನ್ಗೆ ಏನಂತ ಅಂದ್ರು ಉದ್ದಾಗ್ತಾಗ ಏನಾಗ್ಬಿಡ್ತು ಕಳೆ ಸಿಕ್ಕಾಬಿಟ್ಟೆ ಬಂದ್ಬಿಡ್ತು ಉದ್ದಿನ ಗಿಡನೇ ಕಾಣ್ತಿರ್ಲಿಲ್ಲ ಹೋಗೋರೆಲ್ಲ ಏನಪ್ಪ ಇದು ಉದ್ದಾಕ್ಬಿಟ್ಟು ಎಲ್ಲ ಪೂರ್ತಿ ಕಳೆ ಬೆಳೆಸ್ಕೊಂಡಿದ್ವಿ ಏನು ಉದ್ದಾದ ಮರ್ಯ ಅಂತ ಹಿಂಗನ್ನೋರು ನನಗೂ ಯೋಚನೆ ಬಂತು ನನಗೆ ಆಗ ಐಡಿಯಾ ಇರಲಿಲ್ಲ ಆಮೇಲೆ ಯಾರೋ ಕೃಷಿ ಇಲಾಖೆಯವರು ಯಾರೋ ಹೇಳಿದ್ರು ಅದಕ್ಕೊಂದು ಪಟೇಲ ಅಂತ ಐತೆ ಅದು ನೋಡಿದ್ರೆ ಇದಾಯ್ತದೆ ಅಂತ ಅದು ಹೊಡೆದ ತಕ್ಷಣ ಭಾರಿ ಖುಷಿ ಆಗೋಯ್ತು ಸರ್, ಜನಗಳೇ ಏನು ಹಿಂಗಿದ್ದು ಹಿಂಗಾಗ್ಬಿಡ್ತಲ್ಲ ಅಂತ ಅಂದರು. ನಾ ಅದಕ್ಕೂ ಯಾವ ರೋಗನೂ ಬರಲ್ಲ, ಬಂದರೆ ಅದು ಒಂದು ಔಷಧಿ ಐತೆ, ಒಂದು ಔಷಧಿ ಹೊಡೆದ್ರೆ ಸಾಕು. ಇವು ಈಗ ಕಬ್ಬಾಗಲಿ ಭತ್ತ ಆಗಲಿ ಸಿಕ್ಕಾಬಟ್ಟೆ ಲೇಬರ್ಸ್ ಚಾರ್ಜು, ಮತ್ತು ಸರಿಯಾದ ರೀತಿ ಮಾರಾಟ ಆಗಲ್ಲ, ಸರಿಯಾದ ರೀತಿ ಪೇಮೆಂಟ್ ಸಿಗಲ್ಲ. ನಾನು ಯೋಚನೆ ಮಾಡಿ ಈ ರೀತಿ ನೋಡೋದ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದೆ, ಉದ್ದು ಮಾಡಿದೆ, ಅದು ಸಕ್ಸಸ್ ಆಯಿತು. ಅವರೇ ಮಾಡಿದೆ, ಅದು ಸಕ್ಸಸ್ ಆಯಿತು. ಈಗ ತೋಟದ ಪಡ್ ತೋಟ ನಮ್ಮ ತೋಟ ಬೆಳೆಸ್ಕೊಳ್ಳೋಣ, ಅಕ್ಕಪಕ್ಕದವ್ರ ಗದ್ದೆಯಲ್ಲಿ ಉದ್ದು ಇದು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಉದ್ದು ಅವರೇ ಮಾಡಿದೆ. ತೋಟ ಹೇಗೆ ಮಾಡಿದ್ರಿ ಹೇಳಿ, ನೀವೇ ಮಾಡಿದ್ದ ಅಥವಾ? ನಾನೇ ಮಾಡಿದ್ದೆ ಸರ್ ತೋಟ. ನಾನು ಎಷ್ಟು ವರ್ಷ ಆಯಿತು? 9 ವರ್ಷ ಆಯಿತು. ಓಕೆ. ಮೊದಲು ತೆಂಗು ಹಾಕಿದ್ರು, ಅಡಿಕೆ ಹಾಕಿದ್ರು? ತೆಂಗು. ತೆಂಗು ಎಲ್ಲಿಂದ ತಂದ್ರಿ? ತಳಲು ಸಾಸ್ಲು ಅಂತ ಐತೆ, ಆ ಸಾಸ್ಲು ಬಗ್ದಲಾಗ ಕೊಡ್ತಿದ್ರು. ಅಂದ್ರೆ ಸಸಿ ರೈತರುಗಳು ಕಾಯಿ ತಂದ್ರ? ಸಸಿ ತಂದಿದ್ದು ಸರ್. ಸಸಿ ಏನು ದಾರ ಕೊಟ್ರಿ? 90 ರೂಪಾಯಿ 100 ರೂಪಾಯಿ. ಏನು ಅಂತರದಲ್ಲಿ ನೆಟ್ಕೊಂಡಿದ್ದೀರಿ? 40 ಅಡಿ ಐತೆ ಸರ್. 40 ಅಡಿ ಸಾಲಿನ ಸಾಲು, ಗಿಡದಿಂದ ಗಿಡ. ಯಾಕೆ ಅಷ್ಟು ದೂರ ಹಾಕ್ಬಿಟ್ರಿ? ದೂರ ಆಗ್ತೆ, ಆಗ ಕಬ್ಬಾಕ ಕಬ್ಬಾಗ್ತಿದ್ರು ಸರ್. ದೂರದಲ್ಲಿ ಹಾಕಿ ತಪ್ಪೇನಾಗಿಲ್ವಲ್ಲ? ತಪ್ಪೇನಾಗಿಲ್ಲ ಸರ್. ಅಲ್ವಾ, ಈಗ ಅದ್ರ ಮಧ್ಯದಲ್ಲಿ 2 ಸಾಲ ಅಡಿಕೆನ 3 ಸಾಲ ಅಡಿಕೆನ? ನಮ್ದು ಏಕಾಏಕ ಗದ್ದೆ, ಬಾಲಗುಂಚಿ ಗದ್ದೆ ಟೈಪ್. ಏಕಾಏಕ ಹಾಕಿದೀವಿ ಸರ್. ಅಲ್ಲ ಅರ್ಥ ಆಯ್ತು, ಈಗ 2 ತೆಂಗಿದೆಯಲ್ಲ, ಮಧ್ಯದಲ್ಲಿ ಅಡಿಕೆ ಹಾಕಿದ್ದೀವಿ. ಇಲ್ಲ, ಆ ಲೈನಲ್ಲಿ ಹಾಕಿಲ್ಲ, ಪಕ್ಕ ಗ್ಯಾಪ್ ಇದ್ವಲ್ಲ ಆ ಗ್ಯಾಪ್ ಅಲ್ಲಿ ಒಂದು 5 ಲೈನ್ ಹಾಕಿದೀವಿ ಸರ್. 5 ಲೈನ್? 5 ಲೈನ್. ಅಡಿಕೆಗೆ ಏನು ಅಂತರ ಇದೆ ಗಿಡದಿಂದ ಗಿಡ? ಅಡಿಕೆಗೆ ಒಂದು ಟ್ಯಾಕ್ಟ್ರು ಒಂದು 10 ಅಡಿ ಬರುತ್ತೆ ಸರ್. 10 ಅಡಿ? 10 ಅಡಿ ಬರುತ್ತೆ. ದೊಡ್ಡ ಟ್ಯಾಕ್ಟ್ರು ಆರಾಮಾಗಿ ಉಳ್ಬೋದು. ಅಡಿಕೆ ಎಲ್ಲಿಂದ ತಂದ್ರಿ ಸಸಿನ? ಅಡಿಕೆ ಚಂದಗಾಲ್ ಅಂತ ಐತೆ, ಫಾರಮ್ ಅಲ್ಲಿ ತಂದೆ ಸರ್. ಹೌದಾ? ಅದಕ್ಕೆ ಏನು ಕೊಟ್ಟಿದ್ದೀರಿ ರೇಟು ಸರ್? ಡೇ ರೇಟು ಮರ್ತೋಗಿದೆಯಾ? ಇಲ್ಲ ಇಲ್ಲ, 22 ರೂಪಾಯಿ 23 ರೂಪಾಯಿ ಆಗ. ಓಕೆ. ತಳಿ ಯಾವುದು ಅಂತ ಗೊತ್ತಿಲ್ಲ ನಿಮಗೆ? ನಮ್ಗೆ ತಳಿ ಯಾವುದು ಅಂತ ಗೊತ್ತಿಲ್ಲ ಸರ್. ಆಯಿತು. ಈಗ ಫಸ್ಟ್ ತೆಂಗು ಹಾಕಿದ್ರಿ? ಫಸ್ಟ್ ತೆಂಗು ಹಾಕ್ತೆ. ಆಮೇಲೆ ಅದೇ ವರ್ಷನೇ ಅಡಿಕೆ ಹಾಕಿದ್ರ? ಇಲ್ಲ, ತೆಂಗು ಹಾಕ್ಬಿಟ್ಟು ಕಬ್ಬು ಹಾಕ್ತೆ ಸರ್. ಕಬ್ಬು. ಅಡಿಕೆ ಯಾವಾಗ ಹಾಕಿದ್ದು? ಇವು ಫಲಕ್ಕೆ ಬಂದಮೇಲೆ, ತೆಂಗು ಫಲಕ್ಕೆ ಬಂದಮೇಲೆ. ಹೌದು, ಫಲ ಸ್ಟ್ರಕ್ ಅಂದಮೇಲೆ ಹಾಕಿದ್ದು. 3.5 ವರ್ಷ ಆಗೈತೆ. ಅಡಿಕೆ ಹಾಕಿ? ಅಡಿಕೆ ಹಾಕಿ. ಅಡಿಕೆ ಇನ್ನೂ ಫಸ್ಲಿಗೆ ಬಂದಿಲ್ಲ ಸರ್. 1 ವರ್ಷ ಬರುತ್ತೆ ಸರ್. 1 ವರ್ಷ? 1 ವರ್ಷ. ಈಗ ತೆಂಗು ಫಸ್ಲಿಗೆ ಬಂದಿದೆಯಾ? ಹಾಂ, ಬರ್ತಾಯ್ತು ಸರ್. ಬರ್ತಾಯ್ತು. ಎಳ್ನೀರು ಕೊಟ್ಬಿಡ್ತೀವಿ ಸರ್. ಎಳ್ನೀರು? ಎಳ್ನೀರು ಕೊಟ್ಬಿಡ್ತೀವಿ. ಕಾಯಿಗೆ ಬಿಡೋದಿಲ್ವಾ? ಕಾಯಿಗೆ ಬಿಟ್ಟಿಲ್ಲ ಇನ್ನೂ. ಎಷ್ಟು ಸಿಗುತ್ತೆ ಎಳ್ನೀರು ಸರ್? ಎಳ್ನೀರು 800 ರಿಂದ 1200 ವರೆಗೂ ಸಿಗುತ್ತೆ ಸರ್. ಎಷ್ಟು ವರ್ಷದಲ್ಲಿ? ವರ್ಷದಲ್ಲಿ 2 ತಿಂಗಳು 2.5 ತಿಂಗಳು ಆಗುತ್ತೆ ಸರ್. 2.5 ತಿಂಗಳಿಗೆ ಒಂದ್ಸರಿ? ಒಂದ್ಸರಿ. ಅಂದ್ರೆ ಒಂದ್ 5 ಸರಿ ಕುಯ್ತೀರಾ ವರ್ಷಕ್ಕೆ? ಕುಯ್ತೀವಿ. ಒಂದ್ಸರಿ ಕುಯ್ದ್ರೆ ಎಷ್ಟು ಬರ್ತದೆ? ಅದೇ ಹೇಳ್ನಲ್ಲ ಸರ್, ಒಂದೊಂದ್ಸಲ 800 ಸಿಗ್ತವೆ, ಒಂದೊಂದ್ಸಲ 1000 ಮೇಲೆ ಸಿಗ್ತವೆ. ಈಗ ಇಂಪ್ರೂವ್ ಆಗಿದೆ. ಮಾರ್ತಾ ಇದ್ದೀರಿ ಸರ್? ನಾನು ಒಳ್ಳೆ ರೇಟ್ಗೆ ಮಾರಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ಕಮ್ಮಿಲಿ ಕೊಟ್ಟ, ಈಗ ಒಂದು ಸ್ವಲ್ಪ ಎಳ್ನೀರು ರೇಟ್ ಇರೋ ದಿವಸದಿಂದ 60 ರೂಪಾಯಿವರೆಗೂ ಕೊಟ್ಟಿದ್ದೀನಿ ಸರ್. ಒಂದ್ ಎಳ್ನೀರು ಪರವಾಗಿಲ್ವಾ? ಅಂದ್ರೆ ನಿಮ್ಗೇನು ಖರ್ಚಿಲ್ವಾ? ಅವರೇ ಬರೋದು, ಕುಯ್ಕೊಳ್ಳೋದು, ತೂಕ ಹಾಕ್ಬಿಟ್ಟು ನಿಮ್ಗೆ ಎಣಸ್ಬಿಟ್ಟು ನಿಮ್ಗೆ ಎಣಿಕೆ ಕೊಟ್ಬಿಡೋದ? ಇಲ್ಲ, ಈಗ 60 ರೂಪಾಯಿ ಅಂತ ಅಂದ್ರಿ ಅಲ್ವಾ, 6 ರೂಪಾಯಿ 7 ರೂಪಾಯಿ ಕುಯ್ಯೋದು, ಅವರೇ ತಗೊಂಡು ಹೋಗೋದು. ನಾನೇ ಮಾರ್ಕೆಟ್ಗೆ ಹೋಗ್ತಿದ್ದೆ, ದಲ್ಲಾಳಿ ಮುಖಾಂತರ ಕೊಡ್ತಿರ್ಲಿಲ್ಲ. ನಾನೇ ಹೋಗಿ ನಾನೇ ಕುಯ್ಸ್ಕೊಂಡು ಖರ್ಚು 6 ರೂಪಾಯಿ 7 ರೂಪಾಯಿ ಬೀಳುತ್ತೆ ಸರ್. ಬಾಡಿಗೆ ವ್ಯಾನ್ ಖರ್ಚು ಇದೆಲ್ಲ ಸೇರಿ. ಓ, ನೀವು ಅಲ್ಲೇ ಕೊಟ್ಬಿಡಲ್ಲ, ಮರದ್ಮೇಲೆ ಮಾರಲ್ಲ? ನೀವು ಮರದ್ಮೇಲೆ ಮಾರಲ್ಲ, ನೀವೇ ಇಳಿಸ್ಕೊಂಡು? ನಾವೇ ಇಳಿಸ್ಕೊಂಡು ನಾವೇ ತಗೊಂಡು ಹೋಗ್ತೀವಿ. ಎಲ್ಲಿ ಮಾರ್ತೀರಿ? ಕೇರ್ಪೇಟೆ ಸರ್. ಹೌದಾ? ಯಾವತ್ತು ಇದೆ ಮಾರ್ಕೆಟ್ ಅಲ್ಲಿ ಸರ್? ದಿನ ಮಾರ್ಕೆಟ್ ಅದು. ದಿನ ಮಾರ್ಕೆಟ್. ಸರಿ. ಅಂದ್ರೆ ಅಲ್ಲಿ ನೀವು ತಗೊಂಡು ಹೋದಾಗ ನಿಮಗೆ ಮಾರಾಟ ಮಾಡೋವಲ್ಲಿ ಏನಾದರೂ ಇದು ಸಮಸ್ಯೆ ಆಗೋದು, ಮೋಸ ಆಗೋದು, ಆ ಥರ ಏನಾಗಲ್ವಾ? ಇಲ್ಲ, ಆ ಥರ ಏನಾಗಲ್ಲ ಸರ್. ಆ ಥರ ಏನಾಗಲ್ಲ. ನಾವು ಕ್ಲೀನಾಗಿ ಲೆಕ್ಕ ನೋಡ್ಕೋಬೇಕು, ನಾವೇ ಲೆಕ್ಕ ತಗೊಳ್ತೀವಿ. ಇಲ್ಲೇ ತೋಟದಲ್ಲೇ ತಗೊಬಿಡ್ತೀವಿ ಲೆಕ್ಕ. ಅಲ್ಲ, ಅಲ್ಲೋಗಿ ಇನ್ನೊಂದ್ಸರಿ ಎಣಿಸ್ತಾರಲ್ಲ ಅವರು? ಎಣಿಸ್ತಾರೆ, ಕರೆಕ್ಟಾಗಿರುತ್ತೆ. ಹೌದಾ? ಮತ್ತೆ ಅಲ್ಲಿ ಅವರೇನಾದ್ರೂ ಇದು ಸಣ್ಣ ಇದು ದೊಡ್ಡದು ಆ ಥರ ಏನು ಅದು ವಿಂಗಡಣೆ ಮಾಡಲ್ಲ? ಮಾಡ್ತಾರೆ, ಮಾಡ್ತಾರೆ. ಸಣ್ಣದು ರೇಟ್ ಇದ್ದಾಗ 20-30 ರೂಪಾಯಿ ತಗೊಳ್ತಾರೆ, ರೇಟ್ ಇಲ್ಲ ಅಂದಾಗ 10 ರೂಪಾಯಿ ಹಿಂಗೆಲ್ಲ ತಗೊಳ್ತಾರೆ, ವಿಂಗಡಣೆ ಮಾಡ್ತಾರೆ. ಈಗ ನೀವು 1,000 ಕುಯ್ದ್ರಿ ಅಂತ ಇಟ್ಕೊಳಪ್ಪ, ಅದರಲ್ಲಿ ಎಷ್ಟು ಸಣ್ಣದು ಬರ್ಬೋದು ಸರ್? ಹೆಚ್ಚು ಕಮ್ಮಿ ಒಂದು ಅದು ಒಂದೊಂದ್ಸಲ 150-200 ರೂಪಾಯಿ ಆ ಥರ ಬರುತ್ತೆ. ಅದನ್ನು ಪ್ರತ್ಯೇಕವಾಗಿ ಹಾಕ್ಬೇಕು. ನೀವು ತೋಟದಿಂದ ತಗೊಂಡು ಹೋಗುವಾಗಲೇ ಅದನ್ನು ಬೇರೆ ಮಾಡಿಲ್ಲ? ಬೇರೆ ಮಾಡಿರಕ್ಕಿಲ್ಲ. ಯಾಕೆ ಬೇರೆ ಮಾಡಿರಲ್ಲ? ಅಲ್ಲೇ ಮಾಡಿ ಅವರೇ ಮಾಡ್ತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ನಾವ್ಯಾಕೆ ಮಾಡೋದು ಅಂದ್ಬಿಟ್ಟು ನಾವೇ ಮಾಡೋದು. ಅದಕ್ಕಿನ್ನ ದುಡ್ಡು ಖರ್ಚು ಮಾಡಬೇಕು ಅಂತ ಅಲ್ವೇ? ಹೌದು. ಎಳ್ನೀರಿಗೆ ಮರ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಕಡೆನೇ ಹೇಳ್ತಾರೆ ರೈತರು, ನಿಮಗೇನು ಆ ಥರ ಅನ್ಸಲ್ವಾ? ಏನಾಗಲ್ಲ ಸರ್, ಆ ಥರದ್ದು ಏನು ಆ ಕಾಣಲಿಲ್ಲಪ್ಪ ನಮಗೇನು. ಹೌದಾ, ನಂಜಾಗತ್ತೆ ಮರ ಇಲ್ಲ ಸರ್, ಬೇಗ ಬೆಳೆದು ಬಿಡುತ್ತೆ ಮರ. ಇಲ್ಲ ಸರ್ ಈ ಥರ ಎಲ್ಲ ಇಲ್ಲ. ಇಲ್ಲ ಸರ್ ಆ ಥರ ಏನಿಲ್ಲ. ನಿಮಗೇನು ಹಾಗಂತ? ನಮಗೇನು ಆ ಥರ ಅನುಭವ ಆಗಿಲ್ಲ ಸರ್. ಓಕೆ. ರೈತ ಬಾಂಧವರೇ, ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂ ವತಿಯಿಂದ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ 3 ದಿನಗಳ ತರಬೇತಿಯನ್ನು ಡಿಸೆಂಬರ್ 3, 4 ಮತ್ತು 5 ತಾರೀಖಿನಂದು ಆಕಾಶವಾಣಿ ಮೈಸೂರು, ಅಗ್ರಿಯಾನ ಮೈಸೂರು, ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂನಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ನವೆಂಬರ್ 30 ತಾರೀಖಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸಲು ಮೊಬೈಲ್ ಸಂಖ್ಯೆಗಳು 8095969769 ಮತ್ತೊಂದು 9113098450. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ತೆಂಗಿನ ತೋಟಕ್ಕೆ ಏನು ಗೊಬ್ಬರ ಕೊಡ್ತೀರಿ ಸರ್? ಇದು ಬೇವನಿಂಡಿ DAP 10-26 ಇಷ್ಟು ಕೊಡ್ತೀವಿ ಸರ್. ಎಷ್ಟು ಕೊಡ್ತೀರಿ? ಒಂದೊಂದು ಮರಕ್ಕೆ ಎಷ್ಟು ಕೊಡ್ತೀರಿ ಸರ್? ನಾನು 5-5 kg ಕೊಡ್ತಾ ಇದ್ದೀನಿ ಸರ್. ಏನು ಎಲ್ಲ ಎಲ್ಲ ಮಿಕ್ಸ್ ಮಾಡಿ 5-5 kg ಕೊಡ್ತಾ ಇದ್ದೀನಿ. ಅದನ್ನ ಹೇಳಿ ಯಾವ್ಯಾವ್ದನ್ನ ಎಷ್ಟೆಷ್ಟು ಕೆಜಿ ಹಾಕ್ತೀರಾ ಅಂತ. ಅದೇ ಪೊಟ್ಯಾಶು 2.5 kg ಹಾಕ್ತೀವಿ. ಅದನ್ನೇ ಜಾಸ್ತಿ ಹಾಕೋದು ಪೊಟ್ಯಾಶು. 2.5 kg 2.5 kg ಹಾಕ್ತೀವಿ. ಇನ್ನು 2.5 kg DAP, ಇಲ್ಲ 20-20 ಕೊಡ್ತೀನಿ ಒಂದೊಂದು ಸರ್, ಇಲ್ಲಾಂದ್ರೆ 10-26 ಕೊಡ್ತೀನಿ. ಜಾಸ್ತಿ ಆಗಲಿಲ್ವೇನ್ರಿ? ಇಲ್ಲ ಏನಾಗಲ್ಲ ಸರ್, ಚೆನ್ನಾಗಿಬಿಡ್ತದೆ ಸರ್. ಗೊಬ್ಬರ ಕೊಡದೆ ಕೆಲವರು ಗೊಬ್ಬರನೇ ಕೊಡೋದಿಲ್ಲ, ಚೆನ್ನಾಗಿ ಬಿಡ್ತದೆ ಭೂಮಿ ಮೇಲೆ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಕೆಲವರು ಗೊಬ್ಬರ ಕೊಟ್ಟು ಚೆನ್ನಾಗಿ ಬಿಡ್ತು. ಹೆಂಗೆ ಕೊಡ್ತೀರಿ ಈ ಗೊಬ್ಬರನ ವಿಧಾನ ಸರ್? ಸುತ್ತ ಗುಣಿ ಮಾಡಿಸಿ ಸುತ್ತ ನೀರು ಕಟ್ತೀವಿ ಸರ್. ಅದನ್ನ ಸುತ್ತ ಅಂದರೆ ಎಷ್ಟು ದೂರಕ್ಕೆ? 5 ಅಡಿ ಸುತ್ತ. ಏನು 1.5 ಅಡಿ ಗುಂಡಿ ಮಾಡ್ತೀರಾ? ನಾನು ಜಾಸ್ತಿ ಮಾಡಿಸಲ್ಲ ಸರ್, ಒಂದು ಬೇರ್ ಕಂಡ್ರೆ ಸಾಕು ಸರ್. ಅದು ಬೇರ್ ಕಣಷ್ಟು ತೆಗೆದುಬಿಟ್ಟು ಹಾಕು. ಮೇಲ್ ಮಣ್ಣು ಮುಚ್ಚಿಬಿಟ್ಟು ನೀರು ಬಿಟ್ಬಿಡ್ತೀರಿ? ಹಾಂ, ನೀರು ಬಿಟ್ಬಿಡ್ತೀವಿ. ಪ್ರತಿ ಮರಕ್ಕೂ ಮಾಡ್ತೀರಾ? ಹಾಂ, ಪ್ರತಿ ಮರಕ್ಕೂ ಹಂಗೆ ಮಾಡ್ತೀವಿ. ನೀವೇ ಮಾಡ್ತೀರಾ ಅಥವಾ ಆಳುಗಳನ್ನು ಇಟ್ಕೊಂಡು ಮಾಡಿಸ್ತೀರಾ? ಒಂದು ಆಗ ಒಂದಿಬ್ರು ಕರ್ಕೊಳ್ತೀವಿ ಸರ್, ಒಂದಿಬ್ರು ಕರ್ಕೊಳ್ತೀವಿ. ಸಾಕಾ? ಹ್ಞೂ ಸಾಕು. ಮತ್ತು ಅದ್ರ ಜೊತೆಗೆ ಬೇರೆ ಬೇವಿನಿಂಡಿ ಕೊಡ್ತೀನಿ ಅಂದ್ರಿ? ಹಾಂ, ಬೇವಿನಿಂಡಿನೂ ಕೊಡ್ತೀವಿ ಸರ್. ಎಷ್ಟು ಕೊಡ್ತೀವಿ? ಅದು 1 kg ಕೊಡ್ತೀವಿ. ಒಟ್ಟು 6 kg ವರೆಗೂ ಕೊಡ್ತೀವಿ ಸರ್. ಬೇವಿನಿಂಡಿ ಅಷ್ಟೇನಾ ಅಥವಾ ನಿಮ್ಮದು ಆಡಿನ ಗೊಬ್ಬರ? ಹಾಂ, ಅದನ್ನು ಕೊಡ್ತೀವಿ ಸರ್. ಅದು ಅಂದರೆ ಈಗ ಹಾಲೆ 2 ವರ್ಷದಲ್ಲಿ ಕೊಟ್ಟಿದ್ದು, ಈಗ ಆಲ್ರೆಡಿ ರೆಡಿ ಆಗೈತೆ. ಈಗ ಅದನ್ನ ತುಂಬಿಸಿ ಹಾಕಿಸ್ಬೇಕು ಈಗ ಸರ್. ಈಗ ಮುಂದೆ ಮುಂಗಾರಿಗೆ ಹಾಕಿಸೋಣ ಅಂತ. ಏನೇ ಅಂದ್ರೂ ಸುತ್ತ ಪಾತಿ ಮಾಡಿಬಿಟ್ಟು ಗೊಬ್ಬರ ಕೊಡ್ತೀರಿ? ಹಾಂ, ಕೊಡ್ತೀವಿ. ನೀರು ಹೆಂಗೆ ಕೊಡೋದು ನೀವು ಮರಕ್ಕೆ? ನೀರು ಸರ್, ನಾನು ನೀರಾವರಿ ಮಾಡಿಸಿಲ್ಲ. ಒಂದು ನೇಗ್ಲಲ್ಲಿ ಕ್ಲೀನಾಗಿ ನೀರಾಡಂಗೆ ತೆರೆ ಬಿಡಿಸ್ಬಿಟ್ಟು ಆ ತೆರೆಯಲ್ಲಿ ಕೊಡ್ತೀವಿ ಸರ್. ಕಾಲುವೆ ಮಾಡಿಬಿಟ್ಟು? ಕಾಲುವೆ ಮಾಡಿಬಿಟ್ಟು ಕೊಡ್ತೀವಿ. ಹೌದೇ? ಗೊಬ್ಬರ ಏನೊಂದು 5-6 kg ಹಾಕ್ತೀನಿ ಅಂದ್ರಲ್ಲ, ಇದನ್ನು ಒಂದೇ ಸರಿ ಹಾಕ್ತೀರಾ ಅಥವಾ ವರ್ಷದಲ್ಲಿ 2 ಬಾರಿ ಹಾಕಿ? ವರ್ಷದಲ್ಲಿ 2 ಬಾರಿ ಹಾಕ್ತೀವಿ. ಯಾವ್ಯಾವಾಗ ಹಾಕ್ತೀರಿ? ಮಳೆ ಟೈಮಲ್ಲಿ, ಜೂನ್ ಸ್ಟಾರ್ಟ್ ಆದಾಗ ಆಗೊಂದು ಟೈಮ್ ಹಾಕ್ತೀವಿ. ಆಮೇಲೆ ಮತ್ತೆ ಫೆಬ್ರವರಿಲಿ ಹಾಕ್ತೀವಿ ಸರ್. ಫೆಬ್ರವರಿಲಿ ಹಾಕ್ತೀವಿ. ಅಂದರೆ 6 kg 3 kg ಇವಾಗ, 3 kg ಯಾವಾಗ ಹಾಕ್ತೀರಿ? ಹಾಕ್ತೀವಿ ಅಲ್ವೇ. ಬೇರೆ ಏನು ರೋಗ ಕೀಟಗಳ ಬಾಧೆ ಏನಿಲ್ವಾ ತೆಂಗಿಗೆ ಸರ್? ಒಂದು ಕಪ್ಪು ತಲೆ ಹುಳು ಅಂತ ಬರುತ್ತೆ ಸರ್, ಅದೊಂದು ಕಾಡ್ತಾ ಇತ್ತು ಸರ್ ಒಂದು ಸ್ವಲ್ಪ. ನಮ್ಮ ಒಂದೆರಡು ಮರ ಹೊಂಟೋದು. ಆಮೇಲೆ ಅದೇನೋ ಒಂದು ಬಾಕ್ಸು ತಂದು ಹಾಕಿದ್ದು, ಅದನ್ನ ಇಡಬಾರ್ದಂತೆ ರೈತರುಗಳು ಪಾಪ ಇಟ್ಟು ಇಟ್ಟು. ಅದೇನ್ ಮಾಡ್ತದೆ ಅಂದ್ರೆ ಅದ್ರ ವಾಸನೆಗೆ ಎಲ್ಲೆಲ್ಲಿದ್ದೋ ಇದ್ದೋ ಬಂದು ತಿರ್ಗಾ ಮತ್ತೆ ಸ್ಟಾರ್ಟ್ ಆಗೋಯ್ತವೆ. ಅದೇನಿದ್ರು ದೂರ ಎಲ್ಲಾರು ಇಡಬೇಕು ಅದನ್ನ, ತೋಟದಲ್ಲೇ ಇಡಬಾರ್ದು ಅದನ್ನ. ಅದ ಅಟ್ರಾಕ್ಷನ್ ಮಾಡಿ ಎಲ್ಲ ಬಂದು ಬಂದು ಬೀಳ್ತಾವಲ್ಲ, ಅದ್ರ ಪವರ್ ಕಮ್ಮಿ ಆದಾಗ ನಮ್ಮ ತೋಟಕ್ಕೆ ಅದು ಎಫೆಕ್ಟ್ ಆಗ್ಬಿಡ್ತದ. ಓಕೆ. ಅದೇನಿದ್ರು ದೂರ ಇಡಬೇಕು, ಎಲ್ಲರೂ ಬೇರೆ ಕಡೆ ದೂರ ಇಡಬೇಕು. ಎರಡು ಮರ ಹೊಟ್ಟಾಯ್ತ? ಎರಡು ಮರ ಹೊಂಟಾಯ್ತು ಸರ್. ಜಾಗಕ್ಕೆ ಬೇರೆ ಹಾಕಿದಿರಾ? ಹಾಂ, ಬೇರೆ ಹಾಕಿದ್ರು. ಅಡಿಕೆ ಬಗ್ಗೆ ಹೇಳಿ ಈಗ, ಏನು ಅದಕ್ಕೇನು ಗೊಬ್ಬರ ಕೊಡ್ತೀರಿ ಸರ್? ಹೆಂಗೆ ಬೆಳೀತಾ ಇದೆ ಅಡಿಕೆ? ಬೆಳೆ ಚೆನ್ನಾಗಿ ಬೆಳೀತಾ ಐತೆ. ಅದಕ್ಕೆ ನಾನು 10-26 ಕೊಟ್ಟಿದ್ದೀನಿ, ಜಾಸ್ತಿ ಕೊಟ್ಟಿಲ್ಲ. ನಾನು ಇದುವರೆಗೂ ಅಡಿಕೆಗೆ ಗೊಬ್ಬರನೇ ಹಾಕಿಲ್ಲ ಸರಿಯಾಗಿ. ಯಾಕೆಂತಂದ್ರೆ ಈ ಕುರಿ ಗೊಬ್ಬರ ಹಾಕ್ತೀನಲ್ಲ, ಅದರಿಂದ ಅದಕ್ಕೆ ಹಾಕಿಲ್ಲ. ಇನ್ನೂ ಸ್ವಲ್ಪ ಜನ ಅದು ಯಾರೋ ಈಗಲೇ ಜಾಸ್ತಿ ಕೊಡಬಾರ್ದು ಅಂದರು, ಅವ್ರ ಸಲಹೆನೂ ತಗೊಂಡೆ. ಚೆನ್ನಾಗಿದ್ದಾವೆ ಒಟ್ಟಿನಲ್ಲಿ, ಇನ್ನೊಂದು ವರ್ಷಕ್ಕೆಲ್ಲ ಫಲ ಬರುತ್ತೆ ಸರ್. ತೆಂಗಿನ ಮಧ್ಯದಲ್ಲಿ ಒಂದ್ 5 ಸಾಲ ಅಡಿಕೆ ಹಾಕೊಂಡಿದ್ರಿ. ಅಡಿಕೆ ತೆಂಗು ಬಿಟ್ರಲ್ಲಿ ಇನ್ನೇನು ಬೆಳೆ ಇಲ್ವಾ? ಇನ್ನೇನು ಬೆಳೆ ಇಲ್ಲ ಸರ್. ಏನು ಮಧ್ಯದಲ್ಲಿ ಬೆಳೀತಾ ಇಲ್ಲ? ಇಲ್ಲ ಬೆಳೀತಾ ಇಲ್ಲ. ಬೆಳೀತಾ ಇಲ್ಲ ಸರ್. ಖಾಲಿ ಇರುತ್ತೆ? ಖಾಲಿ ಇರುತ್ತೆ. ನೇಗ್ಲಲ್ಲಿ ಗೆರೆ ಹೊಡೆದ್ಬಿಟ್ಟು ಸಾಲಲ್ಲಿ ನೀರ್ ಬಿಡ್ತೀರಿ? ನೀರ್ ಬಿಡ್ಬಿಡ್ತೀವಿ. ನೀರಿನ ವ್ಯವಸ್ಥೆ ಏನು? ಬೋರ್ವೆಲ್ಲ? ಬೋರೋ ಐತೆ, ಕಾಲುವೆನೂ ಐತೆ ಸರ್. ಯಾವ ಕಾಲುವೆ? ಹೇಮಾವತಿ. ಹೌದಾ? ಅದು 350 ದಿವಸ ಹರಿಯುತ್ತ ನೀರು ಕಾಲುವೆನಲ್ಲಿ? ಇಲ್ಲ, ಡ್ಯಾಮಲ್ಲಿ ನೀರಿದ್ರೆ ಮಳೆಗಾಲ ಚೆನ್ನಾದ್ರೆ ಎರಡು ಟೈಮ್ ಕೊಡ್ತಾರೆ, ಎರಡು ಬೆಳೆ ಅಂತ ಕೊಡ್ತಾರೆ. ಡ್ಯಾಮಲ್ಲಿ ನೀರು ಕಮ್ಮಿ ಆಯ್ತು ಅಂದ್ರೆ ಒಂದೇ ಬೆಳೆ ಸರ್ ಕೊಡು. ಈಗ ನೀವು ಒಂದು ಬೋರ್ವೆಲ್ ಇಟ್ಕೊಂಡಿದ್ದೀರಾ? ಒಂದು ಬೋರ್ ಐತೆ, ನಮ್ಮ ಅಕ್ಕಪಕ್ಕದವ್ರ ಗದ್ದೆದು ಒಂದೈತೆ. ಅದ್ರ ದಿವಸದಿಂದ ಅವ್ರ ಜಮೀನುಗಳಿಗೆ 15,000 ರೂಪಾಯಿ ಕೊಟ್ಟು ಮಾಡಿಸೋದು. ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ಅವ್ರ ಜಮೀನು ಬೋರ್ ಇರ್ತದಲ್ಲ, ಅದರಿಂದ ಅನುಕೂಲ ಆಗುತ್ತೆ ಅಂದ್ಬಿಟ್ಟು. ನಿಮ್ಮ ಜಮೀನಿನ ಬೋರಲ್ಲಿ ನೀರು ಕಡಿಮೆ ಆಗ್ಬಿಡ್ತದ? ಇಲ್ಲ ಇಲ್ಲ, ನಮ್ದು ಮಾಮೂಲು ಅದು ಯಾವಾಗ ನೀರಾವರಿ ಏರಿಯಲ್ಲ ಸರ್ ಅದು. ಯಾಕೆಂದ್ರೆ ಪಕ್ಕದಲ್ಲಿ ಕಾಲುವೆ, ಒಂದು 2 ಕಿಲೋಮೀಟರ್ ಪಕ್ಕ ಹೇಮಾವತಿ ಮಳೆ ಐತೆ. ನಮ್ಮ ಭಾಗದಲ್ಲಿ ನೀರಿಗೇನು ತೊಂದರೆ ಇಲ್ಲ ಸರ್ ಬೋರ್ಗೆ. ಹೌದಾ? ಹೌದು ಸರ್. ಮತ್ತೆ ಈಗ ಸಣ್ಣ ಪುಟ್ಟ ಪ್ರಯೋಗಗಳನ್ನು ಏನು ತಾವು ಮಾಡಿದ್ರಲ್ಲ, ಇವೆಲ್ಲ ಸುಮ್ಮನೆ ಮನೆಗೆ ಬೇಕಾಗಿ ಮಾಡ್ಕೊಂಡಿದ್ದ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತ ನೋಡೋದು? ಇದರಲ್ಲಿ ಏನಾದರೂ ಚೆನ್ನಾಗಿ ಬೆಳೆದಿದ್ದಾದರೆ ದೊಡ್ಡ ಪ್ರಮಾಣದಲ್ಲಿ ಹಾಕೋಣ ಅಂದ್ಬಿಟ್ಟು ಮಾಡಿದೆ. ಪ್ರಾಯೋಗಿಕವಾಗಿ ಅವು ಎರಡು ಮಾಡಿದ್ದಷ್ಟೇ, ಅದು ಈರುಳ್ಳಿ ಒಂದು ಕ್ಯಾರೆಟ್ ಒಂದು ಮಾಡಿದೆ. ಆದರೂ ಮಾಡೋ ವಿಧಾನ ಮೇಲೆ ಈರುಳ್ಳಿಗೆ ಸೆಟ್ ಆಗಲ್ಲ ನಮ್ಮ ಜಮೀನುಗಳು, ಆಮೇಲೆ ಕ್ಯಾರೆಟು ಸೆಟ್ ಆಗಲ್ಲ, ಅದರಿಂದ ಕೈ ಬಿಟ್ಬಿಟ್ಟೆ ಅದನ್ನು. ಮನೆಗೆ ಬೇಕಾದ್ದು ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಂತೀರಾ ಸರ್? ನಾನು ಹಾಗೆಲ್ಲ ಸೊಪ್ಪು ಎಲ್ಲ ಮಾಡ್ತಿದ್ದೆ, ಅದನ್ನು ಮಾಡಿದ್ದೀನಿ. ಸಾಂಬಾರ್ ಸೊಪ್ಪು ಒಂದು 5-6 ಸಲ ಹಾಕಿದ್ದೀನಿ. 5-6 ಸಲದಲ್ಲಿ 3 ಸಲ ಚೆನ್ನಾಗಿ ದುಡ್ಡು ಸಿಕ್ತು. ಒಂದು 3 ಸಲ ಒಂದು ಸ್ವಲ್ಪ ಲಾಸ್ ಆಯ್ತು, ಯಾಕೆಂದ್ರೆ ಬಿದ್ದೋಗಿತ್ತು ಆಗ ಮಾರ್ಕೆಟು, ಜಾಸ್ತಿ ಇರಲಿಲ್ಲ ಸಾಂಬಾರ್ ಸೊಪ್ಪು. ಆಮೇಲೆ ಸಬ್ಸಿಗೆ ಸೊಪ್ಪು ಹಾಕಿದ್ದೆ, ಅದು ರೇಟ್ ಇರಲಿಲ್ಲ ಆಗ, ಅದಕ್ಕೆ ಅದನ್ನು ಬಿಟ್ಬಿಟ್ಟೆ. ಅಲ್ಲ, ನಾನು ಕೇಳ್ತಿರೋದು ಮನೆಗಾಗುವಂಥದ್ದು. ಮನೆಗಾಗುವಂಥದ್ದು ಇಲ್ಲ, ನೀವೇ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಅಂತಂದ್ರೆ ಅಂಗಡಿನಲ್ಲೇ ಮಾರಕ್ಕಾಗುವಂಥದ್ದು. ಈಗ ಒಂದೆರಡು ನಿಂಬೆ ಗಿಡ ಹಾಕೊಳ್ಳೋದು, ನಿಂಬೆ ಗಿಡ, ಕರ್ಬೇವಿನ ಸೊಪ್ಪು ಹಾಕೊಳ್ಳೋದು, ನುಗ್ಗೆಕಾಯಿ ಹಾಕೊಳ್ಳೋದು, ಪಪ್ಪಾಯ ಹಾಕೊಳ್ಳೋದು, ಹಣ್ಣಿನ ಮರಗಳನ್ನ ಒಂದಷ್ಟು ಹಾಕೊಳ್ಳೋದು, ಆ ಥರದ್ದೆಲ್ಲ ಏನು ಮಾಡಿಲ್ವೇ? ಇಲ್ಲ, ಈಗ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀನಿ ಸರ್. ಎಲ್ಲ ಒಂದು 50-50 ಗಿಡ ಹಾಕೊಳ್ಳೋದು ಅಂದ್ಬಿಟ್ಟು ಮಾಡಿದ್ದೀನಿ ಸರ್. ಹೌದಾ? ಹೌದು ಸರ್. ಎಲ್ಲಿ ನಿಮ್ಮ ತೆಂಗು ಅಡಿಕೆ ಮಧ್ಯದ? ಈಗ ನಿಂಬೆ ಗಿಡ ಹಾಕಿದ್ದೀನಿ ಒಂದು 10. ಈಗ ನೆಕ್ಸ್ಟು ಆರ್ಡರ್ ಹೇಳ್ಬಿಟ್ಟು ತರಿಸ್ಬೇಕು ಸರ್ ಅದು. ಹೌದಾ? ನಿಂಬೆ, ನುಗ್ಗೆ ಇವು ಹಾಕೊಳ್ಳೋ ಅಂತ ಮಾಡಿದ್ದೀನಿ ಸರ್. ನಿಮ್ಮ ಮನೆಯವರು ಸಹಕರಿಸ್ತಾರ ವ್ಯವಸಾಯ? ಅವರೇ ನಮಗೆ ಬೆನ್ನೆಲುಬು ಸರ್. ಅವ್ರಿಗೆ ನಮಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ ಸರ್ ಅವರು. ಹೌದಾ? ಅವರೇ ಗಾಡ್ ಫಾದರ್ ಸರ್. ಹಾಂ, ನಿಮಗೆ? ನಮಗೆ. ಏನು ಹೆಸರು? ಬಿ ಆರ್ ನೇತ್ರಾವತಿ ಅಂತ. ಒಳ್ಳೆಯದು. ಅವರು ತುಂಬ ಕೆಲಸ ಮಾಡ್ತಾರ? ತುಂಬ ಕೆಲಸ ಮಾಡ್ತಾರೆ ಸರ್. ಈಗ ಆ್ಯಕ್ಚುಲಿ ನಾನು ಸತ್ಯ ಹೇಳಬೇಕು ಅಂದರೆ ಮೇವು ಕುಯ್ಯೋದು ಅವರೇ ಸರ್, ನಾವು ಕುಯ್ಯೋಲ್ಲ ಸರ್. ಏನು? ಮೇವು ಕುಯ್ಯೋದು. ಹಾಂ, ಅವರೇ ಕುಯ್ಯೋದು ಸರ್. ಸರಿ. ಆಮೇಲೆ ನೀವೇನು ಮಾಡ್ತೀರಾ, ನಿಂತ್ಕೊಂಡು ನೋಡ್ತಿರ್ತೀರಾ? ಇಲ್ಲ, ನಾನು ನೀರು ಪಾರ ಹಾಯಿಸೋದಂತೆ ಅದು ಇದು ಅಂತ ಮಾಡ್ತಾ ಇರ್ತೀನಿ. ಹಾಂ, ಅವರು ನಮ್ಮ ಕೈಲಿ ಕುಯ್ಸಲ್ಲ. ಹಾಂ, ನಾವಿಲ್ದೋದ ಕುಯ್ರಿ, ನಾವಿದ್ದಾಗ ಕುಯ್ಬೇಡ್ರಿ ಅಂದ್ಬಿಟ್ಟು ಅವರೇ ಮೇವು ತಂದು. ಎಷ್ಟು ಪ್ರೀತಿ ನೋಡ್ಕೊತಾ ಇದ್ದಾರೆ ನಿಮ್ಮನ್ನ. ಅವ್ರು ಮೇವು ತಂದು, ನಾವು ಮೇವು ತಗೊಬಂದು, ನಾನಿಲ್ದ ಹೋದಾಗ ಏನಾರು ಕೇರ್ಪೇಟೆ ಗೀರ್ಪೇಟೆಗೆ ಹೋದಾಗೆಲ್ಲ ಅವರೇನೆ ಕಟ್ಟೋದು ಮೇವನ್ ಕಟ್ತಾರೆ. ಆ ಕಡೆ ಹತ್ತಿ ಮತ್ತೆ ಅಂಗಡಿಗೆ ಬಂದ್ರೆ ಅಂಗಡಿ ನೋಡ್ಕೊತಾರೆ ಸರ್. 3 ಮಕ್ಕಳು, ಇಬ್ರುನ ಒಬ್ರು ಬಿ ಇ ಕಂಪ್ಲೀಟ್ ಆಯ್ತು, ಮತ್ತೆ ಇನ್ನೊಬ್ಳು MCA ಇನ್ನೆರಡು ತಿಂಗಳು ಕಂಪ್ಲೀಟ್ ಆಗುತ್ತೆ. ಮಗ ಅವನು ಡಿಪ್ಲೊಮಾ. ಅಂಗಡಿ ಬಗ್ಗೆ ಒಂಚೂರು ಹೇಳಿ, ಅದನ್ನು ಶುರು ಮಾಡಿ ಎಷ್ಟು ದಿವಸ ಆಯಿತು ಸರ್? ಅದನ್ನು ಶುರು ಮಾಡಿ 15 ವರ್ಷ ಆಯಿತು ಸರ್. 15 ವರ್ಷ. ಯಾಕೆ ಮಾಡಿದ್ರಿ ಅಂಗಡಿನ? ಏನೋ ಈಗ ಮಕ್ಕಳೆಲ್ಲ ಓದ್ತಾ ಇದ್ದೀವಿ, ಆಮೇಲೆ ಈಗ ವ್ಯವಸಾಯದ ಖರ್ಚುಗಳು, ಈಗ ವ್ಯವಸಾಯದ ಖರ್ಚು ಅಂತಂದರೆ ವ್ಯವಸಾಯದಲ್ಲಿ ಆದಾಯ ಬರ್ಬೋದು ಬರ್ದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಈಗ ಮಕ್ಕಳೆಲ್ಲ ಓದ್ಸೋದಕ್ಕೆ, ಮನೆ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕಲ್ಲ ಸರ್. ಅದ್ರ ದಿವಸದಿಂದ ನಮ್ಮ ಮನೆಯವರು ಸುಮ್ಮನೆ ಕೂತ್ಕೊಳ್ಳೋರು, ಅವರೇ ಹಿಂಸೆ ಮಾಡಿ ಅಂಗಡಿ ಹಾಕ್ಕೊಟ್ರೆ ನಾನು ನೋಡ್ತೀನಿ ಅಂತ ಅಂದರು. ಅವ್ರಿಗೋಸ್ಕರನೇ ಹಾಕ್ಕೊಟ್ಟಿದ್ದೀನಿ, ನಾನು ಅಂಗಡಿ ಒಳಗಡೆಗೇ ಹೋಗೋದಿಲ್ಲ. ಅವ್ರಿಗೆ ವ್ಯಾಪಾರ ಚೆನ್ನಾಗಾಗತ್ತಾ? ಪರವಾಗಿಲ್ಲ ಸರ್, ಚೆನ್ನಾಗಾಗುತ್ತೆ. ಫಸ್ಟು ಸ್ಟಾರ್ಟಿಂಗು ಪಶು ಆಹಾರ ಎಲ್ಲ ಮಾರ್ತಿದ್ದು ಸರ್. ಅದು ಪಶು ಆಹಾರ ಹೆಂಗಪ್ಪ ಅಂತ ಅಂದರೆ, ವಾರಕ್ಕೊಂದ್ಸಲ ಪೇಮೆಂಟ್ ಆಗಿರೋದ್ರಿಂದ ಡೈರಿಲಿ ಸಾಲ ಹೋಗೋದು, ಪಶು ಆಹಾರದ್ದು ಸಾಲ ಹೋಗೋದು. ನಾನು ಒಂದು 7-8 ವರ್ಷ ಗಂಟೆ ಮಾಡಿದೆ. ಯಾಕೋ ಕೊನೆಯಲ್ಲಿ ಏನು ಮೋಸ ಏನೂ ಆಗಲಿಲ್ಲ, ಹಿಂಸೆ ಅನ್ನಿಸ್ತು. ಅವ್ರ ಮನೆ ಹತ್ರ ಹೋಗಿ ದುಡ್ಡು ಕೇಳೋದವೆಲ್ಲ ಹಿಂಸೆ ಅನ್ನಿಸ್ತು. ಮಾತ್ಕೆ ಮಾಮೂಲಿ ಚಿಲ್ಲರೆ ಅಂಗಡಿ ಇದು ಮಾಡ್ಬಿಟ್ಟು ಸರ್. ಅಂಗಡಿ ಹಾಕಿರೋದು ನಿಮ್ಮ ವ್ಯವಸಾಯಕ್ಕೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಸರ್. ಅಲ್ವಾ? ಅನುಕೂಲ. ನೀವು ಬೆಳೆಯುವಂಥದ್ದು ಒಂದಷ್ಟು ಇಟ್ಟು ಮಾರ್ಬೋದಲ್ಲ ಅಲ್ಲಿ? ಹಾಂ, ಮಾರ್ಬೋದು ಸರ್. ಅಲ್ವಾ? ನಿಮಗೆ ಆದಾಗ ಅಂಗಡಿ ಬಾಗಿಲು ತೆಗಿತೀರೋ ಅಥವಾ ಯಾವಾಗ ತಗೊಂಡಿರ್ತೀರ? ಬೆಳಿಗ್ಗೆ ತಗೊಳ್ತೀವಿ. ಹೌದಾ? ಬೆಳಿಗ್ಗೆ 7 ಗಂಟೆಗೆ ತೆಗೆದು 9 ಗಂಟೆ ರಾತ್ರಿವರೆಗೂ. ಓಕೆ ಓಕೆ.

ಸಸಿಗಳೆಲ್ಲ ನಡೆಸಬೇಕು, ನಿಂಬೆ ಹಣ್ಣು ಈ ರೀತಿ ಎಲ್ಲ ಐತೆ. ಮತ್ಸ್ಯ ತರಂಗ, ಮತ್ಸ್ಯ ತರಂಗ, ಮತ್ಸ್ಯ ತರಂಗ.